ಮೋಹನ್ ಕುಮಾರ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಮಂಜುನಾಥ್ ಅವರ ತಮಗೂ ನಮಸ್ಕಾರ ಸರ್. ನಮಸ್ಕಾರ. ಅರಿಶಿಣ ಬೇಸಾಯದಲ್ಲಿ ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೊಸ ಪ್ರಯೋಗಗಳಾಗಿದ್ದಾವೆ ಮೋಹನ್ ಕುಮಾರ್ ಅವರು? ಸರ್ ನೋಡಿ, ಅರಿಶಿಣ ಒಂದು ಬೆಳೆ, ಅದರಲ್ಲಿ 9 ತಿಂಗಳು ಅದು ಬೆಳೆಗೆ ತಗೊಳುತ್ತೆ. 9 ತಿಂಗಳಲ್ಲಿ ಆಯಾ ಹಂತ ಹಂತವಾಗಿ ಯಾಂತ್ರೀಕರಣನ ಬಳಸಲೇಬೇಕಾಗುತ್ತೆ, ಇಲ್ಲಾಂದರೆ ಅರಿಶಿಣ ಬೆಳೆಯೋದು ತುಂಬ ಕಷ್ಟ. ಅದರಲ್ಲಿ ಈಗ ಸಾಮಾನ್ಯವಾಗಿ ದೊರಕ್ತಿರ್ತಕ್ಕಂಥದ್ದು ಸಿಂಪರಣೆ ಮಾಡ್ತಕ್ಕಂಥದ್ದು, ಸಾಕಷ್ಟು ಬೇರೆ ಬೇರೆ ಸಿಂಪರಣೆ ಮಾಡ್ತಕ್ಕಂಥ ಸ್ಪ್ರೇಯರ್ಸ್ಗಳು ರೈತರು ಬಳಸ್ತಿದ್ದಾರೆ, ಅದು ಯೂಸ್ ಆಗ್ತಿದೆ. ಪ್ರಮುಖವಾಗಿ ಅರಿಶಿಣದಲ್ಲಿ ಯಾಂತ್ರೀಕರಣ ಬೇಕಿರೋದು ಏನಂದರೆ, ಅರಿಶಿಣನ ಕಟಾವು ಮಾಡ್ತಕ್ಕಂಥ, ಕಟಾವು ಅಂದರೆ ಅರಿಶಿಣ ಕೀಳಂತಕ್ಕಂಥ ಯಂತ್ರ. ಇತ್ತೀಚೆಗೆ ನಮ್ಮ ಚಾಮರಾಜನಗರದ ಭಾಗದಲ್ಲಿ ಒಂದು 2 FPOಗಳು ಬಳಸ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಅಂತ ಅವ್ರ ಬಯಕೆ. ಯಾಕಂದರೆ ಅರಿಶಿಣದಲ್ಲಿ ಕಟಾವು ಮಾಡೋಂಥದ್ದು ಅರಿಶಿಣಕ್ಕೆ ಏನು ಖರ್ಚಾಗುತ್ತಲ್ಲ, ಆ ಖರ್ಚಿನ 20% ದುಡ್ಡನ್ನು ತಗೊಳುತ್ತೆ ಕಟಾವು ಮಾಡಲಿಕ್ಕೆ. ಆಮೇಲೆ ಅದೇನು ಸಾಮಾನ್ಯ ಕೆಲಸ, ಸ್ಕಿಲ್ ಓರಿಯೆಂಟೆಡ್ ವರ್ಕ್ ಅದು. ಆಮೇಲೆ ಈ ಜನವರಿ ಫೆಬ್ರವರಿ ಆ ಬಿಸಿಲಲ್ಲಿ ಅದನ್ನು ಆಳುಗಳು ಅಗೆದು ಒಂದು ಕಡೆ ಗುಡ್ಡೆ ಹಾಕ್ತಾರಲ್ವಾ, ಅದು ಸಾಕಷ್ಟು ಫಿಸಿಕಲ್ ಇದನ್ನು ಕೇಳುತ್ತೆ. ಇತ್ತೀಚಿನ ನಾವು ನೋಡಿದ್ರೆ ಇವತ್ತಿನ ಲೇಬರ್ ಸಮಸ್ಯೆಗಳು, ಬೆಳಿಗ್ಗೆ ಬಂದರೆ ಮಧ್ಯಾಹ್ನಕ್ಕೆ ಹೊರಟೋಗ್ತಾರೆ. ಹಾಗಾಗಿ ಎಷ್ಟೋ ಜನ ರೈತರು ಅರಿಶಿಣ ಹಾಕೋರು ಈ ಕೀಳೋ ಸಮಸ್ಯೆ ನೋಡೇ ಅರಿಶಿಣ ಹಾಕೋಕ್ಕೆ ಹಿಂದೆಟವ್ರಿ ಅಂತ ಪರಿಸ್ಥಿತಿನೂ ಇದೆ. ಹಾಗಾಗಿ ಯಾಂತ್ರೀಕರಣ ಅಂತ ಬಂದರೆ ಕಟಾವು ಮತ್ತು ಕೊಯ್ಲೋತ್ತರ ತಂತ್ರಜ್ಞಾನದಲ್ಲಿ ಯಾಂತ್ರೀಕರಣ ಬೇಕಾಗಿರೋದು. ನಾವು ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ವಿಜ್ಞಾನ ಕೇಂದ್ರ, ನಾವು ಸ್ಪೈಸಸ್ ಬೋರ್ಡವರು ಸಾಕಷ್ಟು ಪ್ರಮೋಟ್ ಮಾಡ್ತಾ ಇದ್ದೀವಿ. ಇದ್ದ ಇರೋಂಥ ಮಿಷಿನಲ್ಲೇ ಸ್ವಲ್ಪ ಆಲ್ಟ್ರ್ ಮಾಡ್ಕೊಂಡು ರೈತರಿಗೆ ಸಹಾಯ ಹಂಗೆ ಮಾಡ್ತಾ ಇದ್ದೀವಿ. ಸೊ ಈಗ ಕೀಳೋಂಥ ಮಿಷಿನ್ ಇದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅದು. ಅದು ಇನ್ನೂ ನಮ್ಮ ರೈತರು ಫೀಡ್ಬ್ಯಾಕ್ ಅದು. ಹಾಗೆ ಬೇಯಿಸ್ಲಿಕ್ಕೆ, ಪಾಲಿಶ್ ಮಾಡಲಿಕ್ಕೆ, ಪೌಡ್ರ್ ಮಾಡಲಿಕ್ಕೆ ಈಗ ನಾವು ಚಾಮರಾಜನಗರ ಭಾಗದಲ್ಲಿ FPOಗಳಲ್ಲಿ ಇದೆ, ರೈತರಿಗೆ ಹೆಲ್ಪ್ ಆಗ್ತಿದೆ ಅದು. ಇದು ಯಾಂತ್ರೀಕರಣದಲ್ಲಿ ನಾನು ಏನು ಪ್ರಮುಖವಾಗಿ ಬೇಕಾಗಂಥದ್ದು. ಮಂಜುನಾಥ್ ಅವರ ಸರ್, ನಿಮ್ಮ ಊರು ಯಾವುದು? ಸರ್, ಹರದನಹಳ್ಳಿ, ಚಾಮರಾಜನಗರ ಪಕ್ಕ, ಒಂದು 6 ಕಿಲೋಮೀಟರ್ ಇದೆ ಸರ್. ಜಮೀನು ಎಷ್ಟಿದೆ ಮಂಜುನಾಥ್ ಅವರ? ಸರ್, ನಮಗೆ 3 ಎಕರೆ 12 ಗುಂಟೆ ಜಮೀನು ಇದೆ ಸರ್. ವಿದ್ಯಾಭ್ಯಾಸ ತಮ್ಮದು? ಸರ್, SSLC ಸರ್. ಎಷ್ಟು ವರ್ಷದಿಂದ ತಾವು ಅರಿಶಿಣ ಬೆಳೀತಾ ಇದ್ದೀರಿ? ಸರ್, ನಾನು ಒಂದು 20 ವರ್ಷದಿಂದನೂ ಕೂಡ ಅರಿಶಿಣ ಬೆಳೀತಾ ಇದ್ದೀನಿ ಸರ್. ಅರಿಶಿಣ ಬೆಳೆಯೋದಕ್ಕೆ ಪ್ರಧಾನವಾದ ಕಾರಣ ಸರ್, ಈಗ ಅದೊಂದು ಕಮರ್ಷಿಯಲ್ ಸರ್, ಲಾಭ ಕೂಡ ಹೆಚ್ಚಿದೆ ಸರ್. ಮತ್ತು ಈಗ ಎಲ್ಲರೂ ಕೂಡ ಇದನ್ನು ಚೆನ್ನಾಗಿ ಬಳಸೋದ್ರಿಂದ ಅಡುಗೆಗೆ, ಮತ್ತು ಇದು ನಮಗೆ ಬೇಡಿಕೆ ಏನೂ ಇದೆ, ಮತ್ತು ಅದಕ್ಕೋಸ್ಕರ ನಾವು ಬೆಳೀತಾ ಇದ್ದೀವಿ. ಎಷ್ಟು ಎಕರೆ ಬೆಳೀತೀರಿ ಸಾಮಾನ್ಯವಾಗಿ? ಸರ್, ವರ್ಷಕ್ಕೆ 1-2 ಎಕರೆ ಪ್ರತಿ ವರ್ಷ ಬೆಳೀತೀನಿ. ಯಾವ ತಳಿ ಹಾಕುತ್ತಾವು ಸರ್? ಅದು ಪ್ರತಿಭಾ ಅಂತ ಒಂದು, ಮೊದಲೆಲ್ಲ ಲೋಕಲ್ ವೆರೈಟಿ ಅಂತ ಮಾಡ್ತಿದ್ವಿ ಸರ್, ಈಗ ಬಂದು ಪ್ರತಿಭಾನ ಅಂತ ಒಂದು ಹೊಸ ತಳಿನ KVK ಅವರು ನಮಗೆ ಕೊಡಿಸಿದ್ರು. ಅದರಲ್ಲಿ ಏನು ಅಂತಂದರೆ ಹಳದಿ ಅಂಶ ಕೂಡ ಹೆಚ್ಚಿದೆ, ಮತ್ತು ಇಳುವರಿಯಲ್ಲಿ ಸ್ವಲ್ಪ ಹೆಚ್ಚಿದೆ ಸರ್. ಹಂಗಾಗಿ ಅದು ನಮಗೆ ಸೂಕ್ತ ಅನ್ನಿಸ್ತು. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ನಮಗೆ ಪ್ರತಿಭಾ ಬೆಸ್ಟ್ ಅನ್ನಿಸ್ತು ಸರ್. ಓಕೆ. ಈಗ ಮುಂಚೆ ಎಲ್ಲ ಅರಿಶಿಣ ಬೆಳೆಯುವಾಗ ತಾವು ಯಂತ್ರಗಳನ್ನು ಅಷ್ಟು ಬಳಸ್ತಿರ್ಲಿಲ್ಲ? ಹೌದು ಸರ್, ಹೌದು. ಅವಾಗ ಮಾಡ್ತಾ ಇದ್ದ ಬೇಸಾಯಕ್ಕೂ ಈಗ ಯಂತ್ರಗಳನ್ನು ಬಳಸಿ ಮಾಡುವಂಥ ಬೇಸಾಯಕ್ಕೂ ಏನು ವ್ಯತ್ಯಾಸ ಅನಿಸುತ್ತೆ ಸರ್? ಯಂತ್ರ ಬಳಸಿ ಮಾಡುವಾಗ ಇವಾಗೇನು ಅಂದರೆ ಸ್ವಲ್ಪ ಈಸಿ ಅನಿಸುತ್ತೆ ಸರ್. ಮೊದಲು ಕಷ್ಟ, ಈಗ ಆಳುಗಳು. ಈಗ ಬೇಯಿಸಬೇಕು ಅಂದರೆ ಒಂದು ಉದಾಹರಣೆ ಸರ್, ನಾವು ಮೊದಲು ವಾರಗಟ್ಟಲೆ ತಗದಿತ್ತು ಬೇಯಿಸೋಕ್ಕೆ ಸರ್. ಈಗ ನಾವೇ ಒಂದು 16 ಜನ ಒಂದು ಗುಂಪು ಮಾಡ್ಕೊಂಡು ಸ್ಪೈಸ್ ಬೋರ್ಡ್ ಕಡೆಯಿಂದ ಒಂದು ಮಿಷಿನ್ ಪರ್ಚೇಸ್ ಮಾಡಿದ್ವಿ ಸರ್. ಆ ಮಿಷಿನಲ್ಲಿ ಬೇಯಿಸೋಂಥ ಮಿಷಿನು ಸರ್, ಅದರಲ್ಲಿ 1 ದಿನಕ್ಕೆ ನಾವು 8-10 ಟನ್ನು ಅರಿಶಿಣ ಬೇಯಿಸ್ಬೋದು ಸರ್. ನಾವು ಕೈಲಾಗಿದ್ದಿದ್ರೆ 1 ದಿನಕ್ಕೆ 2 ಟನ್ ಅಥವಾ 2.5 ಟನ್ ಮಾತ್ರ ಬೇಯಿಸೋಕ್ಕೆ ಸಾಧ್ಯ. ಅದು ಲೇಬರ್ ಸಮಸ್ಯೆ ಗೊತ್ತೇ ಗೊತ್ತು ಸರ್. ಹಂಗಾಗಿ ಈಗ ಮಿಷಿನರಿ ಒಂದೊಂದು ಬತ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಮುಂದೆ ಬೆಳಿಬೇಕು ಅನ್ನೋದು ಕೂಡ ನಮ್ಗೆ ಅನ್ನಿಸ್ತಾ ಇದೆ ಸರ್. ಈ ಬೇಸಾಯ ಮಾಡೋ ಹಂತದಲ್ಲಿ ಏನೇನು ಯಂತ್ರಗಳನ್ನು ಬಳಸ್ತಾ ಇದ್ದೀರಾ ಸರ್? ಬಿತ್ತನೆ ಮಾಡೋದಕ್ಕೆ ಯಾವ್ದಾದ್ರು ಯಂತ್ರ ಇದೆಯಾ? ಬಿತ್ತನೆ ಮಾಡೋಕ್ಕಿದೆ ಸರ್. ಆದರೆ ಬಿತ್ತನೆ ಮಾಡೋದು ನಾವು ಕೈಲೇ ಈಗ ನಾಟಿ ಮಾಡ್ಕೊಂಡು ಅದು ಮಾಡ್ತಾ ಇದ್ವಿ. ಅದೇನು ಅಂತ ದೊಡ್ಡ ಸಮಸ್ಯೆ ಏನಾಗಲ್ಲ ಸರ್. ಹಾರ್ವೆಸ್ಟ್ ಅಂತಾನೇ ಸ್ವಲ್ಪ ದೊಡ್ಡ ಸಮಸ್ಯೆ ರೈತರಿಗೆ ಸರ್. ಅಲ್ಲ, ಈಗ ಉಳುಮೆ ಮಾಡೋದಕ್ಕೆ ಒಂದಷ್ಟು ಯಂತ್ರಗಳು ಬಳಸ್ತೀವಿ, ಬೆಡ್ ಮಾಡೋದಕ್ಕೆ ಯಂತ್ರಗಳು ಬಳಸ್ತೀರಿ, ಅಲ್ಲಿಂದ ಶುರು ಹಚ್ಕೊಳ್ಳಿ, ಏನೇನು ಯಂತ್ರಗಳನ್ನು ಬಳಸ್ತೀರ ಸರ್? ಮೊದಲನೇದಾಗಿ ಅದೇ ಟ್ರ್ಯಾಕ್ಟರ್ ಎಲ್ಲ ಬಳಸ್ತೀವಿ ಸರ್. ಟ್ರ್ಯಾಕ್ಟರ್ ಬಳಸಿ ಚಿಕ್ಕ ಟ್ರ್ಯಾಕ್ಟರ್ಲ್ಲಿ ಬೆಡ್ ಕಟ್ತೀವಿ. ಬೆಡ್ ಕಟ್ಟಿದ ನಂತರ ಅರಿಶಿಣ ನಾಟಿ ಮಾಡ್ತೀವಿ. ನಾಟಿ ಮಾಡಿದಾಗ ಈಗ 1-2 ವರ್ಷದಿಂದ ಸ್ವಲ್ಪ ಅದನ್ನು ಸೋಗ್ ಕೂಡ ಮುಚ್ಚುತ್ತಾ ಇದ್ದೀವಿ ಸರ್. ಸೋಗ್ ಮುಚ್ಚಿ ಮಾಡಿದ್ರೆ ಅದು ನೆಲ್ಲುಲ್ಲು ಅಥವಾ ಕಬ್ಬಿನ ಸೋಗು ಮುಚ್ಚಿ ಮಾಡಿದ್ರೆ ಸ್ವಲ್ಪ ಇಳುವರಿಲು ಸ್ವಲ್ಪ ಪರವಾಗಿಲ್ಲ, ಮತ್ತೆ ಕಳೆ ನಿರ್ವಹಣೆ ಆಗುತ್ತೆ ಸರ್. ಅದು ಶುಂಠಿಗೆ ಮಾತ್ರ ಮಾಡ್ತಾ ಇದ್ರು, ಶುರು ಮಾಡಬಹುದು ಸರ್. ಅದು ಹೋದ್ಸರಿ ನಮ್ಮ KVK ಅವರು ನಮ್ಮ ಹತ್ರ ಮಾಡಿಸಿದ್ರು, ತುಂಬಾ ಚೆನ್ನಾಗಿ ಬಂತು ಸರ್. ಏನು ವಿಚಾರ ಇದೆ ಇದರಲ್ಲಿ ಡಾಕ್ಟರ್? ಸರ್, ಇದು ಏನಿಲ್ಲ, ಹೊದಿಕೆ ಮಾಡ್ತಕ್ಕಂಥದ್ದು. ಈ ನಮ್ಮಲ್ಲಿ ಅರಿಶಿನ ಬೆಳೆ ಅಂತವ್ರು ಯಾರು ಹೊದಿಕೆ ಕಡೆ ಗಮನ ಇಲ್ಲ, ಮತ್ತೆ ಕಳೆಗೆ ತುಂಬಾ ದುಡ್ಡು ಖರ್ಚು ಮಾಡ್ತಿದ್ದಾರೆ. ಆ ಟೈಮಲ್ಲಿ ಹೆಣ್ಣಾಳು ಸಿಗಲ್ಲ, ಇನ್ನೊಂದು ಕಳೆನಾಶಕ ಬಳಸ್ತಾರೆ. ಹಂಗಾಗಿ ರೈತರಿಗೆ ಒಂದು ಹೊದಿಕೆ ಮಾಡಿ ಕಬ್ಬಿನ ಸೋಗೆ ಸಾಕು. ನೆಲ್ಲು ಹುಲ್ಲು ಅಂತ ಹೇಳ್ತಾರೆ, ಕಾಸ್ಟ್ಲಿ ಆಗುತ್ತೆ ಅವ್ರಿಗೆ, ಇವಾಗೆಲ್ಲ ಹಸಿ ಹುಲ್ಲೇ ಸಿಗ್ತಿಲ್ಲ. ಕಬ್ಬಿನ ಸೋಗು ಅಥವಾ ತರ್ಗೆಲೆ ಅಥವಾ ಹಸಿ ಸೊಪ್ಪಾದರೂ ಸರಿ, ಅದನ್ನ ಹೊದಿಕೆ ಮಾಡಿದ್ರೆ ಅದೇನಾಗುತ್ತೆ, ಪ್ರಾಥಮಿಕ ಹಂತದಲ್ಲಿ ಏನು ಕಳೆ ಬರುತ್ತಲ್ಲ, ಮೊದಲನೇ ಎರಡು ತಿಂಗಳು ಕಳೆ ಭಾರಿ ಇಂಪಾರ್ಟೆಂಟ್ ಮ್ಯಾನೇಜ್ ಮಾಡೋದು. ಯಾಕಂದರೆ ಎಸ್ಟಾಬ್ಲಿಷ್ ಆಗಿರಲ್ಲ ಕ್ರಾಪು, ಅದು ಚೆನ್ನಾಗಿ ನಿರ್ವಹಣೆ ಆಗುತ್ತೆ. ಆಮೇಲೆ ಅದೆಲ್ಲ ಅಲ್ಲೇ ಕಳೆತು ಕೊಳತು ಅದು ಗೊಬ್ಬರ ಆಗಿ ಗಿಡಕ್ಕೆ ಸಿಗುತ್ತೆ. ಆಮೇಲೆ ಇವ್ರು ಯಾಕೆ ಅರಿಶಿನ ಬೆಳೀತಿದ್ದಾರೆ ಚಾಮರಾಜನಗರದಲ್ಲಿ ಅಂದರೆ, ಅರಿಶಿನ ಒಂದೇ ಬೆಳೆಯಲ್ಲ, ಅವರು ಬೇರೆ ಬೇರೆ ಉಪ ಬೆಳೆಗಳನ್ನ ಮಧ್ಯದಲ್ಲಿ ಮಾಡ್ಕೊಂತಾರೆ. ಈರುಳ್ಳಿ ಹಾಕ್ತಾರೆ, ಸಣ್ಣ ಈರುಳ್ಳಿ, ಮೆಣಸಿನ ಗಿಡ ಹಾಕಂತಾರೆ, ತೊಗರಿ ಹಾಕ್ತಾರೆ. ಸೊ ಅರಿಶಿನ ಏನು 9 ತಿಂಗಳಲ್ಲಿ ಏನು ಬೆಳೆ ಬೆಳೀತಾರಲ್ಲ, ಆ 9 ತಿಂಗಳಲ್ಲೂ ಕೂಡ ಇವರು ಒಂದು 3-4 ಬೆಳೆಗಳನ್ನ ತಗೊಳ್ತಾರೆ ಅದ್ರ ಮಧ್ಯೆ. ಅರಿಶಿನ ಪ್ರಾಫಿಟ್ ಆಗಿ ಬರುತ್ತೆ ಅವ್ರಿಗೆ. ಇದು ಒಂದು ಸಂಪ್ರದಾಯ ಅಲ್ಲಿ ಚಾಮರಾಜನಗರ ರೈತರು ಮಾಡ್ತಕ್ಕಂಥದ್ದು. ಮುಂಚೆನಾ ನೀವು ಏನೇನು ಬೆಳಿತೀರಿ ನೀವು ಅರಿಶಿನ? ಸರ್, ಈಗ ಅರಿಶಿನ ಜೊತೆ ನಾನು ಅಲ್ಲಿ ನಮ್ದು ಸ್ವಲ್ಪ ನೆರಳಿದೆ ಸರ್, ತೆಂಗು ಈರುಳ್ಳಿಗೆ ಸ್ವಲ್ಪ ಯೋಗ್ಯ ಅಲ್ಲ ಅದು, ಹಂಗಾಗಿ ನಾನು ಬೀನ್ಸ್ ಹಾಕ್ತೀನಿ ಸರ್. ಬೀನ್ಸ್ ಅರಿಶಿನ ಜೊತೆ ಬೀನ್ಸ್ ಹಾಕ್ತೀನಿ, ಅದು 100 ದಿನಕ್ಕೆಲ್ಲ ಹೆಚ್ಚು ಕಡಿಮೆ ಮುಗ್ದೋಗುತ್ತೆ ಸರ್. ಮತ್ತೆ ಅದು ಗೊಬ್ಬರ ಕೂಡ ಬಿದ್ದು ಅದ್ರ ಸೊಪ್ಪೆಲ್ಲ ಗೊಬ್ಬರ ಆಗುತ್ತೆ ಸರ್. ಆ ಬೀನ್ಸ್ ಆದ್ಮೇಲೆ ಅದ್ರ ಜೊತೆ ಮೆಣಸಿ ಹಾಕಿರ್ತೇವೆ ಸರ್, ಒಂದು 3 ಸಾಲಿಗೊಂದು 10 ಅಡಿ ಡಿಸ್ಟೆನ್ಸ್ ಅಲ್ಲಿ. ಅದಾದ್ಮೇಲೆ 1 ಎಕರೆಗೆ 8-10 ಸಾಲು ತೊಗರಿ ಗಿಡ ಹಾಕಿರ್ತೀವಿ ಸರ್. ಮತ್ತೆ ಮೆಣಸಿ, ತೊಗರಿ, ಬೀನ್ಸು ಇವು 3 ಕೂಡ ಆಗುತ್ತೆ ಸರ್. ಮತ್ತೆ ಅದಾದ ನಂತರ 10ನೇ ತಿಂಗಳಲ್ಲಿ ಬಾಳೆ ಕೂರಿಸ್ತೀವಿ ಸರ್. ಅದಕ್ಕೇನೆ ಆ ಬಾಳೆ ಕೂರಿಸಿದಾಗ ಅಲ್ಲೇನಾಗುತ್ತೆ ಅಂದರೆ, ಈ ನಮಗೆ ಫೆಬ್ರವರಿ ಎಂಡಲ್ಲಿ ನಾವು ಇದು ಮಾಡಿಬಿಡ್ತೀವಿ ಸರ್, ಅರಿಶಿನ ಕೀಳ್ತೀವಿ, ಅರಿಶಿನ ಕೀಳ್ತೀವಿ. 3-4 ತಿಂಗಳು ಬಾಳೆಗೆ ಆಗಿರುತ್ತೆ. ಆಗ ಬೆಡ್ ಕಟ್ಕೊಂಡ್ರೆ 1-3 ತಿಂಗಳು ಅಲ್ಲೂ ಸೇವ್ ಆಯಿತು. ಹಂಗಾಗಿ 2 ವರ್ಷ ಉಳುಮೆ ಮಾಡೋದು ತಪ್ಪಿತು ಸರ್. ಹಂಗಾಗಿ ಇದು ಲಾಭದಾಯಕ ಸರ್. ಅದು ಎಂಥ ಐಡಿಯಾ ನೋಡಿದ್ರ. ಆಯಿತು, ಈಗ ಜಮೀನಿನ ಸಿದ್ಧತೆ ಮತ್ತು ಅರಿಶಿನ ಬಿತ್ತನೆ ಮಾಡೋದಕ್ಕೆ ಯಂತ್ರ, ಬೆಡ್ ಮಾಡೋದಕ್ಕೆ ಯಂತ್ರ, ಇವೆಲ್ಲ ಬಂದ ಮೇಲೆ ಏನು ಬದಲಾವಣೆಗಳಾಗಿರ್ಬೋದು ಅನಿಸುತ್ತೆ? ಬದಲಾವಣೆಗಳು ಸಾಕಷ್ಟು ಆಗಿದ್ದಾವೆ. ಎಲ್ಲ ಏನು ಬದಲಾವಣೆ ಅಂದರೆ, ವಿಧಿ ಇಲ್ಲದೇ ರೈತರು ಯಾಂತ್ರೀಕರಣ ಕಡೆ ಹೋಗಲೇಬೇಕು. ಮನೇಲಿ ಹಸುಗಳು ಏನಿಲ್ಲ, ಎತ್ತುಗಳಿಲ್ಲ, ಹಾಗಾಗಿ ಉಳುಮೆ ಮಾಡಲಿಕ್ಕೆ ಅವರು ಈ ಕಲ್ಟಿವೇಟ್ರು, ಡಿಸ್ಕೋ, ಆಮೇಲೆ ರೋಟೋವೇಟ್ರ್ ಇವುಗಳನ್ನ ಉಪಯೋಗ ಮಾಡ್ತಾರೆ. ಕನಿಷ್ಠ 2-3 ಬಾರಿ ಉಳುಮೆ ಮಾಡೋಕ್ಕೆ ಟ್ರ್ಯಾಕ್ಟರ್ನೇ ಅವರು ನಂಬ್ಕೊಂಡಿರ್ತಕ್ಕಂಥದ್ದು. ಯಾರು ಎತ್ತುಗಳು ಬಳಸ್ತಿಲ್ಲ. ಅದಾದಮೇಲೆ ಬೆಡ್ ಕಟ್ತಾರೆ, ಬೆಡ್ಡು 3 ಅಡಿ ಬೆಡ್ಡು ಅವರು ಟ್ರ್ಯಾಕ್ಟ್ರಲ್ಲಿ, ಮಿನಿ ಟ್ರ್ಯಾಕ್ಟ್ರು ಟ್ರ್ಯಾಕ್ಟ್ರಲ್ಲಿ ಕಟ್ಕೊಳ್ತಾರೆ. ಇದನ್ನು ನಾವು ಯಾಂತ್ರೀಕರಣ ಅಂದರೆ ನಾವು ಹೊಸದಾಗಿ ಹೇಳಂಗಿಲ್ಲ, ಎಲ್ಲ ಬೆಳೆಗೂ ರೈತರು ಇದನ್ನು ಮಾಡ್ತಾನೆ ಇದ್ದಾರೆ, ಸಹಜವಾಗಿ ಬಂದ್ಬಿಟ್ಟಿದೆ. ಅದಾದಮೇಲೆ ನಾಟಿ ಮಾಡಲಿಕ್ಕೆ ಅಂತ ಅಂಥ ಹೈ ಎಂಡ್ ಇನ್ಸ್ಟ್ರೂಮೆಂಟ್ಸು, ಮೆಷಿನರೀಸ್ ಯಾವುದೂ ಇಲ್ಲ. ಏನೋ ಒಂದು ಡಿಬ್ಲರ್ ಅಂತ ಇದೆ, ಅದು ಬಳಕೆ ಕಡಿಮೆ. ಯಾಕಂದರೆ ಒಂದೊಂದೇ ಬೀಜ ಹಾಕೊಂಡು ಮಾಡಬೇಕಾಗತ್ತೆ. ಕೈಯಲ್ಲಿ ನಾಟಿ ಮಾಡೋದು ಬೆಸ್ಟು. ಕೈಯಲ್ಲಿ ನಾಟಿ ಮಾಡೋದೇನು ಅಂತಂದರೆ, ಯಾಕಂದರೆ ಅವ್ರ ಅರಿಶಿನದ ಕೊಂಬುಗಳು ಏನು ಚೆನ್ನಾಗಿ ಮೊಳಕೆ ಬಂದಿರ್ತವೆ, ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದನ್ನ ಅವರು ನಮ್ಮ ಹೆಣ್ಣಾಳು ಸಾಮಾನ್ಯ ನಾಟಿ ಮಾಡೋದು, ಅದು ಇಂಪಾರ್ಟೆಂಟ್ ಕೂಡ. ಆಮೇಲೆ ತುಂಬ ಆಳದ ನಾಟಿನೂ ಬೇಕಿರಲ್ಲ ಅದಕ್ಕೆ. ಹಂಗಾಗಿ ಅದನ್ನು ಕೈಯಲ್ಲೇ ಮಾಡಬೇಕು. ಅವಾಗ ಏನಾಗುತ್ತೆ, ತಪ್ಪುಗಳಿಗಳಾಗಲ್ಲ. ಆಮೇಲೆ ಯಾವುದೋ ಈಗ ಮಿಷಿನರೀಸ್ ಹಾಕ್ಬಿಟ್ಟು ನಾವು ಡಿಬ್ಲಿಂಗ್ ಮಾಡ್ಕೊಂಡು ಹೋದರೆ ಕೆಲವು ಮೊಳಕೆ ಇಲ್ದಿರೋದು ಹಾಕಿ ತಪ್ಪುಗಳಿಗಳಾಗಂಥ ಚಾನ್ಸ್ ಇರುತ್ತೆ. ಇದು ಸಾಮಾನ್ಯ ಒಂದು ಪದ್ಧತಿ ಇದೆ. ಅದಾದ ಮೇಲೆ ಏನಿದೆ, ಮಿಷಿನರೀಸು ತುಂಬ ಕಡಿಮೆ ಬಳಕೆ ಇದೆ. ಈಗ ನಾವು ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ವಿ, ಅದರಲ್ಲಿ ಬೆಡ್ ಕಟ್ ಅಂತ ಮಿಷಿನು ಇನ್ನೂ ನಮ್ಮ ರೈತರ ಲೆವೆಲಲ್ಲಿ ಬಳಕೆಗೆ ಬಂದಿಲ್ಲ. ಅದು ಬೆಡ್ ಕಟ್ ಮಿಷಿನ್ ಇದೆ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ, ಇನ್ನು ಮುಂದಿನ ದಿನಗಳಲ್ಲಿ ಈಗ ಲೇಬರ್ ಶಾರ್ಟೇಜ್ ಆದಾಗ ರೈತ ಕೂಡ ಆಲ್ಟರ್ನೇಟಿವ್ ಕಡೆ ನೋಡ್ತಾರೆ. ಅದು ಹೌದು. ಪ್ರಮುಖವಾಗಿ ಇಲ್ಲಿ ಬಳಸ್ತಕ್ಕಂಥದ್ದು ನಾನು ಅವಾಗಲೂ ಹೇಳಿದೆ, ಸ್ಪ್ರೇಯರ್ನ ಚೆನ್ನಾಗಿ ಬಳಸ್ತಾರೆ ರೈತರು. ಅದರಲ್ಲಿ ಬ್ಯಾಟ್ರಿ ಚಾಲಿತ ಸ್ಪ್ರೇಯರ್ ಇರ್ಬೋದು, ಅಥವಾ ಪೆಟ್ರೋಲ್ ಚಾಲಿತ ಸ್ಪ್ರೇಯರ್ ಇರ್ಬೋದು, ಅಥವಾ ಇನ್ನೊಂದಿದೆ ಅದು ಪೆಟ್ರೋಲ್ ಚಾಲಿತ ಪವರ್ ಸ್ಪ್ರೇಯರ್ ಥರ. ಅದು ಎಫೆಕ್ಟಿವ್ ಆಗಿ 3 ಹಂತಗಳಲ್ಲಿ ಮಾಡ್ತಾರೆ. ಡ್ರೋನ್ ಬಳಕೆ ಇನ್ನೂ ಆರಂಭ ಆಗಿಲ್ವಾ? ಡ್ರೋನ್ ಬಳಕೆ ಇದು ಪ್ರಾಥಮಿಕ ಹಂತದಲ್ಲಿ ಇದೆ ಸರ್. ಅಂದರೆ ನಮ್ಮಲ್ಲಿ ಯಾವಾಗ ಡ್ರೋನ್ಗೆ ರೈತರು ಮುಖ ಮಾಡ್ತಿರಂದ್ರೆ, ಈಗ 7-6 ತಿಂಗಳು ಆದಮೇಲೆ ಅರಿಶಿನ ಪೂರ್ತಿ ಎತ್ತರ ಬೆಳೆದ್ಬಿಡುತ್ತೆ. ಎಷ್ಟೆತ್ತರ ಅಂದರೆ 5-6 ಅಡಿ ಗಂಟನೂ ಬೆಳೆದಿರತಕ್ಕಂಥ ಪ್ಲಾಟ್ಗಳು ನೋಡಿದ್ವಿ. ಅದರೊಳಗೆ ಹೋಗೋಕ್ಕಾಗಲ್ಲ ನಮಗೆ. ಆವಾಗಲೂ ನಾವು ಕೆಲವು ಕೀಟನಾಶಕಗಳಿರ್ಬೋದು, ಕೆಲವು ಮೈಕ್ರೋನ್ಯೂಟ್ರಿಯೆಂಟ್ ಲಘು ಪೋಷಕಾಂಶಗಳನ್ನ ಮಿಶ್ರಣಕ್ಕೆ ನಾವು ಹೇಳಿದಾಗ ಅಂಥ ಹಂತದಲ್ಲಿ ಡ್ರೋನ್ ಬಳಕೆನ ನಾವು ಕಂಡಿದ್ದೀವಿ. ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಅದ್ರ ಒಳಗಡೆ ಹೋಗಿ ಸ್ಪ್ರೇ ಮಾಡೋದನ್ನೇ ಇಚ್ಛೆ ಪಡ್ತಾರೆ. ಆಮೇಲೆ ಡ್ರಿಪ್ಪು ನಾವು ಬಳಸ್ತೀವಿ. ನಮ್ಮಲ್ಲಿ ಅರಿಶಿನ ಬೆಳೀತಕ್ಕಂಥ 99% ರೈತರು ಡ್ರಿಪ್ ಹಾಕೋದ್ರಿಂದ ಅವ್ರು ಕೊಡ್ತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳಿರ್ಬೋದು ಎಲ್ಲವನ್ನು ಕೂಡ ಡ್ರಿಪ್ ಮೂಲಕ ಕೊಡ್ತಾರೆ. ಹಂಗಾಗಿ ಡ್ರೋನ್ ಬಳಕೆ ಕಡಿಮೆ ಇದೆ ಸರ್. ಮಂಜುನಾಥ್ ಅವರೇ, ನೀವು ಹೇಳಿ, ಹನಿ ನೀರಾವರಿನಲ್ಲೇ ಬೆಳೆಯುತ್ತೆ ಸರ್? ಹೌದು, ಹನಿ ನೀರಾವರಿಲೇ ಬೆಳೀತಾ. ರಸಗೊಬ್ಬರನು ಹನಿ ನೀರಾವರಿ ಮೂಲಕ ಸರ್? ರಸಗೊಬ್ಬರ ಅನ್ನೋದಕ್ಕಿಂತ ನಾನು ಆರ್ಗ್ಯಾನಿಕ್ ಅಂದರೆ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡ್ತೇನೆ ಸರ್. ನನ್ನ ಹತ್ರ ಹಸುಗಳಿದೆ, ಅದರಲ್ಲಿ ಗಂಜಲ ಬರೋಂಥದ್ದನ್ನ ನಾನು ಅದ್ರ ಜೊತೆ ಜೀವಾಮೃತ ಗಂಜಲ ಈ ಥರ ಮಾಡ್ಕೊಂಡು ಭೂಮಿ ಕೊಟ್ಕೊಂಡು ಅದನ್ನೆಲ್ಲ ಮಾಡಿ ಸ್ವಲ್ಪ ರಸಗೊಬ್ಬರ ಈ ಆರ್ಗ್ಯಾನಿಕ್ಗೆ ಬಂದಮೇಲೆ ಇದನ್ನೆಲ್ಲ ಕೆಮಿಕಲ್ ಎಲ್ಲ ಬಿಟ್ಟಿದ್ದೀನಿ ಸರ್. ಓಕೆ, ಸಿಂಪರಣೆನೂ ಮಾಡಲ್ವಾ? ಸಿಂಪರಣೆ ಇಲ್ಲ ಸರ್. ಸರ್, ಅಲ್ಲ ಬೇರೆ ಮೈಕ್ರೋ ನ್ಯೂಟ್ರಿಯಂಟ್ ಎಲ್ಲ ಬೇಕು ಸರ್. ಅದು ಈ ಇದು ಅದು ಟರ್ಮರಿಕ್ ಬೂಸ್ಟರ್ ಅಂತ ಬರುತ್ತೆ ಸರ್, ಆ ಥರ ಟರ್ಮರಿಕ್ ಸ್ಪೆಷಲ್ಲ ಅದನ್ನ ಕೊಟ್ರೆ ಸಾಕು ಸರ್. ಯಾವುದು ಸಿಂಪರಣೆಗೆ ಬಳಸುವ ಯಂತ್ರಗಳು? ಅದೇ ಸ್ಪ್ರೇಯರ್ ಸರ್. ಸ್ಪ್ರೇಯರ್ ಯಾವುದು? ಬ್ಯಾಟರಿ ಚಾಲಿತ? ಬ್ಯಾಟರಿ ಚಾಲಿತ. ಬೆನ್ನಿ ಕಟ್ಕೊಂಡು? ಅದೇ ಬೆನ್ನು ಕಟ್ಕೊಳ್ಳದೆ ಸರ್, ಬ್ಯಾಟರಿ. ನೀವು ಡ್ರೋನ್ ಏನು ಬಳಸಿಲ್ವ? ಇಲ್ಲ ಸರ್, ಡ್ರೋನ್ ಏನು ಬಳಸಿಲ್ಲ. ಒಂದ್ಸರಿ ತಂದಿದ್ವಿ ಸರ್, ತರಿಸಿದ್ವಿ, ನಮ್ಮ ಕೆ ವಿ ಕೆ ಅವರೇ ಎಲ್ಲರಿಗೂ ರೈತರಿಗೆಲ್ಲ ಇದು ಮಾಡಿಕೊಟ್ರು, ಹಾಗಾಗಿ ಯಾರು ಜಾಸ್ತಿ ಮಾಡ್ತಾ ಇಲ್ಲ ಸರ್. ಆಯ್ತು, ತೊಂದರೆ ಇಲ್ಲ. ಈಗ ಒಂದೇ ಸಾರಿ ಕಟಾವಿಗೆ ಬಂದ್ಬಿಡ್ತೀರಿ ಯಂತ್ರಗಳ ಬಳಕೆನಲ್ಲಿ ಅಲ್ವೇ? ಕಟಾವಿಗೆ ತಾವು ಬಳಸೋ ಯಂತ್ರ ಯಾವುದು ಅಥವಾ ಕೈನಲ್ಲೇ ತೆಗೆಸ್ತೀರಾ ಸರ್? ಕೈಲಿ ಈಗ ಒಂದು ಚಿಕ್ಕದು ಟಿಲ್ಲರ್ ಅಂತ ಬಂದಿದೆ ಸರ್, ಟ್ರ್ಯಾಕ್ಟರ್ದು. ಮೊದಲು ದೊಡ್ಡದು ಬಂತು, ಅದು ಏನಾಗುತ್ತೆ ಅಂದರೆ ಸರ್, ಮರಳು ಜಾಸ್ತಿ ಮಿಶ್ರಿತ ಮಣ್ಣಲ್ಲಾದರೆ ಪರವಾಗಿಲ್ಲ ಸರ್, ಚೆನ್ನಾಗಿ ಬರುತ್ತೆ. ಈ ನಮ್ಮ ಕಪ್ಪು ಮಣ್ಣುಗಳು ಇದು ಅಂಟು ಮಣ್ಣು ಇರುತ್ತಲ್ಲ ಸರ್, ಅದರಲ್ಲಿ ಬಿಡಿಸಲ್ಲ ಅರ್ಶ. ಹಂಗಾಗಿ ಇನ್ನೂ ಕೀಳ ಅಂತ ಇದು 100% ಸಕ್ಸಸ್ ಆಗಿಲ್ಲ ಸರ್. ಓಕೆ, ಮತ್ತೆ ನೀವು ಕೈಯಲ್ಲಿ ಕೈಯಲ್ಲೇ ಕೇಳಿಸೋದು? ಹೌದಾ? ಈಗ ಕಿತ್ತ ಮೇಲಿನ ಪ್ರೊಸೀಜರ್ ಏನಿದೆ, ಬೇಯಿಸೋದು, ಅದಕ್ಕೆ ತಾವು ಯಂತ್ರನ ಇಟ್ಕೊಂಡಿದ್ದೀವಿ, ಬೇಯಿಸೋದು ಮತ್ತೆ ಪಾಲಿಶ್ದು. ಓಕೆ, ಈಗ ಅದಕ್ಕೆ ಏನೋ ಒಂದು ಸಂಘ ಮಾಡ್ಕೊಂಡ್ರಿ ಅಂತ ಅಲ್ವಾ, ಅದನ್ನ ಸ್ವಲ್ಪ ಹೇಳಿ ವಿವರ ಸರ್. ಅದು ಕಾಮಧೇನು ಅರಿಶಿನ ಬೆಳೆಗಾರರ ಸಂಘ ಅಂತ, ನಾವೊಂದು 16 ಜನ ನಮ್ಮ ಗ್ರಾಮದ ಎಲ್ಲ ಜನಾಂಗದವರು ಸೇರಿ, ಯಾಕಂದ್ರೆ ಹಳ್ಳಿ ಅಂದಮೇಲೆ ಇರುತ್ತಲ್ಲ ಸರ್, ಎಲ್ಲ ಇಬ್ಬಿಬ್ರು ಅಂತ ಸೇರಿ ಒಂದು 16 ಜನ ಸಂಘ ಮಾಡಿದ್ವಿ ಸರ್. ಅದು ಏನು ಸಂಘ ಅಂದ್ರೆ? ಏನು ಕಾಮಧೇನು ಅರಿಶಿನ ಬೆಳೆಗಾರರ ಸಂಘ ಸರ್. ಸಂಘನೇ? ಯಾವ ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೆ? ನಮ್ಮ ಕೋಆಪರೇಟಿವ್ ರಿಜಿಸ್ಟರ್ ಅಲ್ಲಿ ಮಾಡಿದ್ವಿ. ಸಹಕಾರಿ ಸಂಘ? ಸರಿ, ಅದನ್ನ ನಮ್ಮ ಕೆ ವಿ ಕೆ ಅವರ ರಿಜಿಸ್ಟರ್ ಎಲ್ಲ ಮಾಡಿಸ್ಕೊಟ್ಟಿದ್ರು ಸರ್. ಹಂಗೆ ಅಲ್ಲಿ ಏನು ನಮ್ಮ ಉದ್ದೇಶ ಏನು ಅಂತಂದ್ರೆ, ಈ ಅರಿಶಿನಕ್ಕೆ ಈಗ ಮೊದಲು ಏನು ಮಾಡಿದ್ವಿ, ಒಂದಷ್ಟು ಅಮೌಂಟ್ ಹಾಕ್ಬಿಟ್ಟು ನಾವೇ ಅಲ್ಲೇ ವ್ಯವಸಾಯಕ್ಕಾಗಂತ ಖರ್ಚನ್ನ ಸಾಲ ತಗೊಂಡ್ವಿ ಸರ್. ಆಮೇಲೆ ನಮಗೆ ಇವರು ಕೂಡ 100,000 ರೂಪಾಯಿ ರಿವಾರ್ಡ್ ಫಂಡ್ ಸುತ್ತು ನಿಧಿ ಅಂತ ಕೊಟ್ಟರು ಸರ್. ಹಂಗಾಗಿ ಆ ಸಂಘನ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಈಗ ಈ ಪ್ರತಿಭಾ ಮತ್ತು ಅಲಾಫಿ ಸುಪ್ರೀಂ ಅಂತ ಹೊಸ ಹೊಸ ತಳಿಗಳನ್ನ ನಮಗೆ ಕೊಡಿಸಿದ್ರು ಸರ್ ಕೆ ವಿ ಕೆ ಅವರು. ನಮ್ಮ 16 ಜನಕ್ಕೆ ಕೊಡಿಸಿ ಮತ್ತು 16 ಜನದಿಂದ ಈಗ ಭಾಳಷ್ಟು ಜನಕ್ಕೆ ನಮ್ಮ ಸುತ್ತಮುತ್ತ ಗ್ರಾಮಕ್ಕೆಲ್ಲ ನಾವು ಕೊಡ್ತಾ ಇದ್ದೀವಿ. ಬಿತ್ತನೆ ಕೊಟ್ಬಿಟ್ಟಿದ್ದೀವಿ, ಬಿತ್ತನೆ ಕೊಡ್ತಾ ಇದ್ದೀವಿ. ಕೃಷಿ ವಿಜ್ಞಾನ ಕೇಂದ್ರದ ಈ ಉಪಕ್ರಮದ ಬಗ್ಗೆ ಒಂಚೂರು ಹೇಳಿ. ಇದು ಸರ್ 2011-12 ಆ ಟೈಮಲ್ಲಿ ಕಮೋಡಿಟಿ ಬೇಸ್ಡ್ ಅಸೋಸಿಯೇಷನ್ ಅಂತ ಒಂದು ಕಾನ್ಸೆಪ್ಟಲ್ಲಿ ನಾವು ಅರಿಶಿನ ಬೆಳೆಗಾರರಿಗೆ ಕಾಮಧೇನು ಅರಿಶಿನ ಬೆಳೆಗಾರ ಸಂಘ ಅಂತ ಒಂದು ಮಾಡಿದ್ವಿ. ಅದರಲ್ಲಿ ಒಂದು 20-25 ಜನ ರೈತರಿಗೆ ಅವಕಾಶ ಇತ್ತು. ಇವರ ಹಳ್ಳಿಯಲ್ಲಿ 16 ಜನ ರಿಜಿಸ್ಟರ್ ಆದರು. ಅವ್ರಿಗೆ ರಿವಾಲ್ವಿಂಗ್ ಫಂಡ್ ಅಂತ 1,00,000 ರೂಪಾಯಿ ಯೂನಿವರ್ಸಿಟಿಯಿಂದನೂ ಕೊಟ್ವಿ. ಅದನ್ನೇನಾದರೆ ಬೆಳೆ ಬೆಳಿಲಿಕ್ಕೆ, ಬೆಳೆನ ಪ್ರೋಸೆಸ್ ಮಾಡಲಿಕ್ಕೆ, ಬೀಜೋತ್ಪಾದನೆ ಮಾಡಲಿಕ್ಕೆ ನಾವು ಅವರಿಗೆ ತಾಂತ್ರಿಕತೆಗಳನ್ನ ಕೊಡ್ತಕ್ಕಂಥದ್ದು. ಅವ್ರು ಅದನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಮೊದಲನೇ ಹಂತದಲ್ಲಿ ಬೀಜೋತ್ಪಾದನೆ, ಅದರಲ್ಲಿ ISR ಪ್ರತಿಭಾ ಒಂದು ಸ್ವಲ್ಪ ಸಕ್ಸಸ್ ಆಗಿದೆ. ಸುಮಾರು 4,000 ಹೆಕ್ಟೇರ್ ಏರಿಯಾಕ್ಕೆ ಸ್ಪ್ರೆಡ್ ಆಗಿದೆ. ಅದಕ್ಕೆ ಮೂಲ ಕಾರಣ ಇವು ಕಾಮಧೇನು ಅರಿಶಿನ ಬೆಳೆಗಾರ ಸಂಘದವರೇ. ಕೆ ವಿ ಕೆ ಜೊತೆ ಕೈ ಜೋಡಿಸಿದ್ರು, ಬೀಜೋತ್ಪಾದನೆ ಮಾಡಿದ್ರು, ರೈತರಿಗೆ ಮಾರಾಟ ಮಾಡಿದ್ರು, ಒದಗಿಸಿದ್ರು. ಎರಡನೇದಾಗಿ ಅವರು ಅದಾದ ನಂತರ ಸಂಸ್ಕರಣೆ ಮತ್ತು ಕಟಾವಿಗೆ, ಕಟಾವು ಸಂಸ್ಕರಣೆಯನ್ನು ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಸಂಸ್ಕರಣೆಗೆ ಮಾಡ್ತಿದ್ದಾರೆ. ಕಳೆದೊಂದು ವರ್ಷಗಳಿಂದ ಬಾಯ್ಲರ್ಗಳನ್ನ ತಗೊಂಡಿದ್ದಾರೆ, ಪಾಲಿಷರ್ ತಗೊಂಡಿದ್ದಾರೆ, ರೈತರಿಗೆ ಸರ್ವಿಸ್ ಕೊಡ್ತಿದ್ದಾರೆ. ಸೊ ಏನಕ್ಕೆ ಇದು ಅಂತಂತಂದರೆ, ಆಗ 2011-12 ರೇಟು ತುಂಬ ಫ್ಲಕ್ಚುಯೇಷನ್ ಇರುತ್ತೆ ಅರಿಶಿನದಲ್ಲಿ. ಈ ವರ್ಷ ಇದ್ದಂಗೆ ನೆಕ್ಸ್ಟ್ ಇಯರ್ ಇರಲ್ಲ. ಅಂಥ ಟೈಮಲ್ಲಿ ಕೆಲವು ಟೈಮು ನಾವು ಅದು ಅರಿಶಿನದ ಏರಿಯಾ ನೋಡಿದ್ರೆ ಪ್ರತಿ ವರ್ಷವೂ ಚೇಂಜ್ ಆಗ್ತಾಯಿದೆ. ಒಂದು ವರ್ಷ 15,000 ಹೆಕ್ಟೇರ್ ಇದೆ, ಒಂದು ವರ್ಷ ಬರೀ 7,000 ಹೆಕ್ಟೇರ್ ಇದೆ. ಈಗ ಬೆಳೀತಕ್ಕಂಥ ರೈತರಿಗೆ ಸಾಮಾನ್ಯ ಪ್ರಾಬ್ಲಮ್ ಏನಾಗುತ್ತೆ, ಕೂಲಿ ಆಳುಗಳು ಸಿಗ್ತೇ ಇರೋಂಥದ್ದು, ಒಳ್ಳೆ ಬಿತ್ತನೆ ಬೀಜ ಸಿಗ್ತಾ ಇರತಕ್ಕಂಥದ್ದು, ಟೈಮ್ಲಿ ಆಪ್ರೇಷನ್ ಆಗದೇ ಇರೋಂಥದ್ದು. ಹಂಗಾಗಿ ಈ ಸಂಘಗಳದ್ದು ಇದ್ದಾಗ ಈಗ ಅವ್ರನ್ನ ಕಮೋಡಿಟಿ ಅಸೋಸಿಯೇಷನಿಂದ ಈಗ ಅದು ಹಾರ್ವೆಸ್ಟ್ ಮಾಡೋಕ್ಕೆ ಸಹಾಯ ಮಾಡ್ತಾರೆ, ಪ್ರೋಸೆಸ್ಸು ಬೇಯಿಸ್ಲಿಕ್ಕೆ ಸಹಾಯ ಮಾಡ್ತಾರೆ, ಇನ್ನು ಮಾರಾಟಕ್ಕೂ ಕೂಡ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಿದ್ದಾರೆ. ಇದು ಚೆನ್ನಾಗಿ ನಡೀತಿದೆ, ಈಗ 15 ವರ್ಷಗಳಿಂದ ನಡೀತಿದೆ. ಈಗ ಒಂದು 16 ಜನ ಸೇರಿ 1 ಎಕರೆ ಜಮೀನು ತಗೊಂಡಿದ್ದಾರೆ ಆ ಸಂಘದ ಹೆಸರಲ್ಲಿ. ಒಂದು ಪ್ರೊಸೆಸಿಂಗ್ ಯೂನಿಟ್ ಮಾಡಬೇಕನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದ್ದಾರೆ. ಅದಕ್ಕೆ ವಿಶ್ವವಿದ್ಯಾನಿಲಯ ನಾವು ಸಹಾಯ ಮಾಡ್ತಿದ್ವಿ. ಓಕೆ, ಒಂದು ಸ್ವಲ್ಪ ಹೇಳಿ ಅಪ್ಪ, ಈಗ ಅರಿಶಿಣದ ಪ್ರೊಸೆಸಿಂಗಿಗೆ ಏನೋ ಯಂತ್ರ ತಗೊಂಡ್ರೆ ಅದು ಏನು ನಬಾರ್ಡ್ ಸಹಾಯಧನದಲ್ಲಿ ಸ್ಪೈಸಸ್ ಬೋರ್ಡ್ ಸಹಾಯಧನದಲ್ಲಿ ಹೇಗೆ ತಗೊಂಡ್ರೆ ಸರ್? ಅದು ನಾವು ಒಂದು 16 ಜನ ಸಂಘ ಇತ್ತಲ್ಲ ಸರ್, ಕಾಮಧೇನು ವರ್ಷ ಬೆಳಗಾರ ಸಂಘ, ಅದರಲ್ಲಿ ಇವರೇ ಪರಿಚಯ ಮಾಡಿದ್ರು ಸರ್, ನಮ್ಮ ಕೆವಿಕೆ ಅವರೇ ಸ್ಪೈಸ್ ಬೋರ್ಡ್ ಅವ್ರನ್ನ ಪರಿಚಯ ಮಾಡಿದ್ರು ಸರ್. ಅವರು ಬಂದು ನೋಡಿ ನಮ್ಮ ಹತ್ರ ಅರ್ಜಿ ತಗೊಂಡು ಹೋದ ವರ್ಷ ತಗೊಂಡ್ರು ಸರ್, ಹೋದ ವರ್ಷ ತಗೊಂಡ್ರು 3,00,000-6,000 ಒಂದು ಮಿಷಿನ್ನು ತಗೊಂಡ್ವಿ ಸರ್. 3,00,000-6,000 ಏನು ಮಿಷಿನ್ ಅದು? ಅದು ಬಾಯ್ಲರು ಸರ್, ಅಂದ್ರೆ ಅರಿಶಿನ ಬೇಯಿಸ ಅಂತ ಬೇಯಿಸೋದು. ಎಲ್ಲಿಂದ ತಗೊಂಡ್ರಪ್ಪ ಸರ್? ಅದು ತಮಿಳ್ನಾಡು. ನೀವೇ ಹೋಗಿ ಹುಡುಕೊಂಡು ಸರ್? ಹೌದು, ಅಲ್ಲಿ ಕೆಲವೊಂದು ಕಂಪ್ನಿಗಳು ಅವರೇ ಸಜೆಷನ್ ಮಾಡ್ತಾರೆ ಸರ್. ಅಲ್ಲ, ಈಗ ನೀವು ಅರಿಶಿನ ಬೇಯಿಸೋದು ಏನು ಬಾಯ್ಲರ್ ಅಲ್ಲಿ, ಬೇರೆ ಕಡೆ ಎಲ್ಲ ಹೋಗಿ ನೋಡ್ಕೊಂಬಂದ್ರೆ? ಹೌದು. ಎಲ್ಲೆಲ್ಲಿ ಹೋಗಿದ್ರಿ ಸರ್? ಮೊದಲು ಇಲ್ಲಿ ತಮಿಳ್ನಾಡಿಂದ ಕೆಲವೊಂದು ಬಂದು ಇಲ್ಲಿ ಬೇಯಿಸ್ತಿದ್ರು ಸರ್. ಇದು ತಮಿಳ್ನಾಡಿಂದ ಬಂದು ಮಾಡ್ತಾರೆ, ನಾವೇ ಯಾಕೆ ಮಾಡಬಾರ್ದು? ನಮ್ಮ ರೈತರಿಗೆ ಮತ್ತು ನಮಗೆ ನಮ್ಮ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾವು ಒಂದು ತಂದ್ವಿ ಸರ್, ಒಂದು ತಂದ್ವಿ, ಸಕ್ಸಸ್ ಆಯ್ತು ಸರ್. ಅದರಲ್ಲಿ ಯಾವ ಥರ? ಅದರಲ್ಲಿ ಮಾಮೂಲಿ ಬೇಯಿಸೋದಕ್ಕೂ ನಿಮ್ಮ ಬಾಯ್ಲರಲ್ಲಿ ಬೇಯಿಸೋಕ್ಕೂ ಏನು ವ್ಯತ್ಯಾಸ ಸರ್? ಅದರಲ್ಲಿ ಈಗ ಏನಾಗುತ್ತೆ, ನಾವು 1 ಎಕರೆ ಬೇಯಿಸಲಿಕ್ಕೆ ಒಂದು ಕಾಲು ದಿನ ಸಾಕು ಸರ್ ಬಾಯ್ಲರಲ್ಲಿ. ಇದರಲ್ಲಿ ನಮಗೆ ಹೆಚ್ಚು ಕಡಿಮೆ 1 ಎಕರೆ 6-7 ದಿನ ಬೇಕು ಸರ್, ಟೈಮ್ ಉಳಿತು. ಬೇಯಿಸೋ ಪ್ರಕ್ರಿಯೆ ಹೇಗೆ, ಯಾವ ರೀತಿ ಬೇಯಿಸ್ತೀರಿ? ಸಾಂಪ್ರದಾಯಿಕವಾಗಿ ಸರ್, ಸಾಂಪ್ರದಾಯಿಕವಾಗಿ ನಾವು ಗುಂಡಿ ತೋಡಿ 2 ಅಂಡೆ ತರ ಇರುತ್ತೆ ಸರ್, ಅದನ್ನ ನಾವು ಬಾನಿ ಅಂತೀವಿ, ಅದನ್ನ ಇಟ್ಕೊಂಡು ಆ ಕಡೆ ಈ ಕಡೆ 2 ಆಳು ಬಿಟ್ಕೊಂಡು ಅಥವಾ ನಾವೇ ಹಾಕ್ಬೋದು ಬೇಯಿಸಿ, ಬೆಂಕಿ ಹಾಕಿ ಬೇಯಿಸ್ತಾ ಇದ್ವಿ. ಉರುವಲಲ್ಲಿ ಸೌದೆನಲ್ಲಿ ಬೇಯಿಸಿ, ಸೌದೆ ಮತ್ತೆ ಸೋಗು, ಅದು ಏನು ಸಿಗುತ್ತೆ ಬೇಯಿಸೋದಕ್ಕೆ. ಆದ್ರೆ ಇವಾಗ ಹಂಗಿಲ್ಲ ಸರ್, ಇದು ತುಂಬಾ ನಾವು ಅವಾಗ ಎಲ್ಲ ಶ್ರಮ ಪಡ್ಬೇಕಿತ್ತು, ಆಮೇಲೆ ಬೇಯಿಸೋದಕ್ಕೆ ವಾರಗಟ್ಟಲೆ ಆಯ್ತೈತಲ್ಲ ಸರ್. ಇವಾಗ ನಮ್ಗೆ ಒಂದು ಕಾಲು ದಿನಕ್ಕೆ 1 ಎಕರೆ ನಡೆಯುತ್ತೆ ಸರ್. ಈಗ ಬೇಯಿಸೋದು ಹೇಗೆ ಹೇಳಿ ಸರ್? ಮಿಷಿನಲ್ಲಿ ಬಾಯ್ಲ್ ಆಗುತ್ತೆ ಸರ್, 1,200 ಲೀಟರ್ ನೀರು ಇರೋ ಅಂತ ಒಂದು ಬಾಯ್ಲು, ಒಂದು 4 ತಳ್ಳ ಗಾಡಿ ಟೈಪ್ ಇರುತ್ತೆ ಸರ್, ಅದು 100-105 kg ಒಂದು ಇದಿಡಿಯುತ್ತೆ ಸರ್. ಅದರಿಂದ 5-6 ನಿಮಿಷಕ್ಕೆ 100-105 kg ಮಾಮೂಲಿ. ಅಂದ್ರೆ ಇಲ್ಲಿ ನಿಮ್ಗೆ ಸೌದೆ ಜಾಸ್ತಿ ಖರ್ಚಾಗ್ತಿತ್ತು, ಅಲ್ಲಿ ಕಡಿಮೆ ಖರ್ಚು ಆಗುತ್ತೆ ಸರ್. ಹೌದು ಹೌದಾ? ಒಂಚೂರು ಕ್ಯಾಲ್ಕುಲೇಷನ್ ಹೇಳ್ಬೋದಾ, ಸಾಂಪ್ರದಾಯಿಕವಾಗಿ ಬೇಯಿಸಕ್ಕೂ ಈ ತರ ಬಾಯ್ಲರ್ ಅಲ್ಲಿ ಬೇಯಿಸಕ್ಕೂ? ಸಾಂಪ್ರದಾಯಿಕವಾಗಿ ಏನು ಅಂತಂದ್ರೆ, ಅಲ್ಲಿ 4 ಆಳು ಬೇಕಾಗ್ತಾರೆ, ಬಾನಿ ಅಂತ ಇರುತ್ತೆ, ಬಾನಿಗೆ ಒಂದು 80 kg ಅಷ್ಟು ಅರಿಶಿನ, ಅವರು ಹಸಿ ಅರಿಶಿನ ತುಂಬಿಸಿ ಅದಕ್ಕೆ ನೀರು ಹುಯ್ದು ಅದನ್ನ ಬೇಯಿಸಿ ಅದನ್ನ ಹಾಕ್ತಕ್ಕಂಥದ್ದು. ಅಂದರೆ ಅದನ್ನ ಒಂದು ಕಡೆ ಗುಡ್ಡೆ ಹಾಕಿ ಒಂದು ದಿವಸ ಆದಮೇಲೆ ಅದನ್ನು ಒಣಗ್ಲಿಕ್ಕೆ ಹಾಕ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಟೈಮ್ ಜಾಸ್ತಿ, 20 ನಿಮಿಷ ಗಂಟನೂ ಬೇಯಿಸ್ಬೇಕಾಗತ್ತೆ ಅವರು. 20 ನಿಮಿಷ ಗಂಟ ಬೇಯಿಸಬೇಕು, ಆಮೇಲೆ ಆ ಹೀಟ್ ಇರುತ್ತಲ್ಲ ಸರ್, ಜನವರಿ ಎಂಡು ಫೆಬ್ರವರಿ ಬೇಸಿಗೆಕಾಲ ಶುರುವಾಗ ಹೀಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಿಕ್ಕಾಬಟ್ಟೆ ಎನರ್ಜಿ ಬೇಕು ಅವ್ರಿಗೆ. ಅದು ಸ್ಕಿಲ್ ಓರಿಯೆಂಟೆಡ್ ವರ್ಕು, ಯಾಕಂದರೆ ಅರಿಶಿನದಲ್ಲಿ ಅದೇನು ನಾವು ಈಗ ಅರಿಶಿನದ ಕೊಂಬುಗಳು ನೋಡ್ತೀವಲ್ಲ, ಅದರ ಗುಣಮಟ್ಟನ ಇವನು ಯಾವ ಥರ ಬೇಯಿಸ್ತಾನೆ ಅನ್ನೋದ್ರ ಮೇಲೆ ಅದ್ರ ಗುಣಮಟ್ಟ ನಿಂತಿರೋದು. ಹಾಗಾಗಿ ನಾವು 10 ವರ್ಷ ಹಿಂದೆಗಡೆ ನೋಡಿದಾಗ ಅಂಥ ಲೇಬರ್ಗಳು ಇಲ್ಲ ಇವಾಗ ಆ ಥರ ಕೆಲಸ ಮಾಡೋಂಥವ್ರು. ಅದು ಒಂದು ಪಾರ್ಟು. ಎರಡನೇದು, ಈಗ ಸ್ಟೀಮ್ ಆಪ್ರೇಟೆಡ್ ಅವರೇನು ಬಾಯ್ಲರ್ ಅಂತ ಹೇಳ್ತಿರಲ್ಲ, ಅದನ್ನು ಕೂಡ ಅದು ಬೆಂಕಿ ಹಾಕಿ ಮಾಡ್ತಕ್ಕಂಥ ಸ್ಟೀಮೇ. ಬಟ್ ಒಂದ್ಸಲ ನೀವು ಸ್ಟೀಮ್ ಜನ್ರೇಟ್ ಮಾಡಿಬಿಟ್ರೆ ಅದು 4 ಟ್ರಾಲಿಗಳಿರ್ತವೆ, 100-150 kg ಅಷ್ಟು ಅದು ಹಿಡಿತದೆ. ಕಂಟಿನ್ಯೂಸ್ ಆಗಿ ಅವ್ರು ಮಾಡ್ತಾನೆ ಇರ್ಬೋದು. 2 ಟ್ರಾಲಿ ಒಂದ್ಸಲ ಫಿಕ್ಸ್ ಮಾಡ್ತಾರೆ, ಅದೊಂದು 6-7 ನಿಮಿಷಕ್ಕೆ ಬಾಯ್ಲ್ ಆದಾಗ ಇನ್ನೆರಡು ಟ್ರಾಲಿ ಫಿಕ್ಸ್ ಮಾಡ್ತಾರೆ, ತೊಗೊಂಡೋಗಿ ಒಂದು ಕಡೆ ಗುಡ್ಡೆ ಹಾಕಿ ಬರ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಬಾಯ್ಲ್ ಆಗುತ್ತೆ. ಸ್ಟಾರ್ಟಿಂಗು ಸ್ಟೀಮ್ ಜನ್ರೇಟ್ ಮಾಡೋದಕ್ಕೆ ಒಂದು 25 ಮಿನಿಟ್ಸ್ ತಗೊಳುತ್ತೆ. ಅದು ಮತ್ತೆ ಒಂದೇ ದಿವಸಕ್ಕೆ ಅವರು, ಈಗ ನಮ್ಮಲ್ಲಿ ಹೆಂಗಾದ್ರೆ 6-6 ಮಾಡ್ತಾರೆ ಕೆಲಸ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ, 1.5-2 ಎಕರೆಗಳ ಕಾಲ ಏನಿದೆಯಲ್ಲ ಅಷ್ಟನ್ನ ಬೇಯಿಸ್ಕೊಡ್ತಾರೆ. ಅದು ಏನಂತ ತೊಂದರೆ ಏನಿಲ್ಲ. ಆಮೇಲೆ ಸ್ಟೀಮನ್ನು ಜನ್ರೇಟ್ ಮಾಡೋದು ಈಸಿ, ಮುಂಚೆ ಸೌದೆನೇ ಬೇಕು ಅಂತೇನಿಲ್ಲ. ಅರಿಶಿಣದ ಸೋಗ್ಗಳಿರ್ಬೋದು, ತೆಂಗಿನ ಗರಿಗಳಿರ್ಬೋದು, ಇವುಗಳನ್ನು ಪ್ರಾಥಮಿಕವಾಗಿ ಬಳಸ್ಕೊಂಡ್ರೆ ಒಂದ್ಸರಿ ಸ್ಟೀಮ್ ಜನ್ರೇಟ್ ಆಗಿಬಿಟ್ರೆ ಅದು ಈಸಿಯಾಗಿ ಕಂಟಿನ್ಯೂ ಆಗುತ್ತೆ. ಈ ಬೇಯಿಸೋ ಹಂತನೂ ಭಾಳ ಮುಖ್ಯ ಅಲ್ವಾ? ಅಂದರೆ ಏನೋ ಕಡ್ಡಿ ಚುಚ್ತಾರೆ, ನೋಡ್ತಾರೆ, ಅದು ಒಳಗಡೆ ಏನೋ ಒಂದು ಬಣ್ಣ, ಹಳದಿ ಬಣ್ಣ ಬಂದಿರಬೇಕು, ಇಷ್ಟೇ ಮೆತ್ತಗಿರಬೇಕು ಅಂತೆಲ್ಲ ಅಂತಾರಲ್ಲ, ಅದು ಈ ಯಂತ್ರದಲ್ಲಿ ಭಾಳ ಸುಲಭ ಅಂತೀರಾ? ಹೌದು. ಈಗ ಅಲ್ಲಿ ಬಾನಿಲ್ಲ ಏನಾಗುತ್ತೆ ಸರ್, ಜಾಸ್ತಿ ಬೆಂದಿರೋಂಥ ಪ್ರಮೇಯಗಳು ಜಾಸ್ತಿ ಸಿಗ್ತವೆ. ಆ ಕಡ್ಡಿ ಚುಚ್ಚು ನೋಡೋದೇನೆಂದರೆ ತುಂಬ ಸ್ಮೂತ್ ಆಗಿಬಿಟ್ಟಿದೆಯಾ ಅಂತ. ತುಂಬ ಸ್ಮೂತೂ ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಅಂದರೆ ನಾವು ಒಂದು ಹಂತ ಅದು ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ. ಕಡ್ಡಿಲಿ ನೋಡಿದ್ರೆ ಒಳಗಡೆ ಹೋಗಬೇಕು, ತುಂಬ ಸ್ಮೂತ್ ಆಗಬಾರ್ದು, ಆವಾಗ ಅದು ನಿಮಗೆ ಶ್ರಿಂಕೇಜ್ ಆಗಲ್ಲ. ಈಗ ಅರಿಶಿನದಲ್ಲಿ ನೀವು ಒಂದು ಹಸಿ ಅರಿಶಿನ ಅಂತ ತಗೊಂಡ್ರೆ, 100 kg ತಗೊಂಡ್ರೆ ನಮಗೆ 20 kg ಒಣ ಅರಿಶಿನ ಸಿಗಬೇಕು. ಇಲ್ಲಾಂದ್ರೆ ಲಾಸ್ ಆಗುತ್ತೆ ರೈತರಿಗೆ. ತುಂಬ ಬೇಯಿಸ್ಬಿಟ್ರೆ ಅದು ಕಡಿಮೆ ಆಗೋಗುತ್ತೆ. ಹಾಗಾಗಿ ಆಮೇಲೆ ಕಡಿಮೆ ಬೇಯಿಸಿದ್ರೆ ಗುಣಮಟ್ಟ ಇರಲ್ಲ, ಬೇಗ ಅದು ವಾತಾವರಣ ತೇವಾಂಶ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ಟೋರಿ ಮಾಡಿರೋ ಜಾಗದಲ್ಲಿ, ಆಮೇಲೆ ಏನಾದ್ರು ಒಂದು ಬರ್ಬೋದು ಅದಕ್ಕೆ. ಹಾಗಾಗಿ ಅದು ಅದು ಈ ಪ್ರೊಸೆಸಿಂಗ್ ಅಂತ ನಾವೇನು ಸಂಸ್ಕರಣೆ ಅಂತ ಹೇಳ್ತೀವಿ ಅದು ಭಾರಿ ಇಂಪಾರ್ಟೆಂಟು. ಈ ಒಟ್ಟಾರೆಯಾಗಿ ಈಗ ಒಂದು 5-6 ವರ್ಷಗಳಿಂದ ನಾವೇನು ನೋಡ್ತಿದ್ದೀವಲ್ವಾ, ಸ್ಟೀಮ್ ಬಾಯ್ಲರ್ ಬಂದಮೇಲೆ ಸ್ವಲ್ಪ ಅದು ರೈತರಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಸ್ಟೀಮ್ ಬಾಯ್ಲರಲ್ಲಿ ಈ ಥರ ಎಷ್ಟು ಬೆಂದಿದೆ ಏನಾಗಿದೆ ಅನ್ನೋದೇನು ನೋಡೋ ಅಗತ್ಯ ಇಲ್ವಾ? 6-7 ನಿಮಿಷ ಬೇಯಿಸ್ಬಿಟ್ಟು ಹೊರಗೆ ತೆಗೆದುಕೊಂಡು ಸರ್ ಅದು ಸರ್ ಒಂದೇ ಸರಿ ಈಟ್ ಬರುತ್ತೆ, ಅದೇ ಒಂದು 1.5 ಗಂಟೆ ಈಟ್ ಬಂದಾಗ ಸರ್ ಅದು ಒಂದೇ ಹಂತಕ್ಕೆ ನಿಂತಿರುತ್ತೆ ಸರ್. ಹಂಗಾಗಿ ಒಂದು 6-7 ನಿಮಿಷ ಬೇಯಿಸಿದ್ರೆ ಒಂದೇ ಹಂತಕ್ಕೆ ಬೇಯುತ್ತೆ. ಕರೆಕ್ಟಾಗಿ ಬೆಂದಿರುತ್ತೆ. ಓಕೆ, ಬೆಂದಿದ ಮೇಲೆ ತೆಗೆದುಬಿಟ್ಟು ಅದನ್ನ ಒಣಗಿಸೋದೆ ಸರ್? ಅದನ್ನ ತೆಗೆದುಬಿಟ್ಟು ಅದು ನೆಟ್ ಗ್ರೀನ್ ನೆಟ್ ಅಥವಾ ಬ್ಲ್ಯಾಕ್ ನೆಟ್ ಇರುತ್ತಲ್ಲ ಸರ್, ಅದು ಭೂಮಿಗೆ ಹಾಕ್ಬಿಟ್ಟು ಮೊದಲೆಲ್ಲ ಹಂಗೆ ಹಾಕ್ತಿದ್ವಿ ಸರ್, ಈಗ ನಾವು ಕೇವಿ ಕೈ ಸಂಪರ್ಕ ಮಾಡಿದ್ಮೇಲೆ ಇದೆಲ್ಲ ಸ್ವಲ್ಪ ಕ್ವಾಲಿಟಿ ಬರಲ್ಲ ಹಂಗೆ ಅಂದಾಗ ಈಗ ನಾವು ಹೇಳ್ತಾ ಇದೀವಿ ಮತ್ತೆ ನಾವು ಮಾಡ್ತಾ ಇದೀವಿ. ಧೂಳು ಬೆರಿಬಾರ್ದಲ್ವೇ? ಹೌದು ಸರ್, ಯಾಕೆಂದ್ರೆ ಔಷಧಿಯ ಪದಾರ್ಥ ಅದು, ತಿನ್ನ ಅಂತ ಪದಾರ್ಥ ನೆಲದ ಮೇಲೆ ಹಾಕ್ಬಿಟ್ಟು ಕಷ್ಟ. ಅದಕ್ಕೆ ಈಗೆಲ್ಲ ನೆಟ್ ಹಾಕಿ ಸರ್ ಅದ್ರ ಮೇಲಿಂದ ಒಣಗಿಸ್ತೀವಿ, ಅದು ಬಿಸಿಲು ಮೇಲೆ ಡಿಪೆಂಡ್ ಸರ್, ಅದು ಮಿನಿಮಮ್ 10-15 ದಿನಕ್ಕೆಲ್ಲ ಇದಾಗುತ್ತೆ. ಓಕೆ, ಈಗೆಲ್ಲ ಸೋಲಾರ್ ಡ್ರೈಲರ್ ಬಂದಿದೆಯಲ್ಲ ಮೋಹನ್ ಕುಮಾರ್ ಅವರು, ಅದನ್ನೇನು ಪರಿಚಯಿಸಿಲ್ವಾ ತಾವು? ಸರ್ ಸೋಲಾರ್ ಡ್ರೈಯರು ನಮ್ಮ ಕೇಂದ್ರದಲ್ಲಿದೆ, ಅದು ರೈತರಿಗೆ ಕಷ್ಟ ಆಗುತ್ತೆ ಸರ್. ಯಾಕೆ ಅಂದರೆ ಈ ಸೋಲಾರ್ ಡ್ರೈಯರಲ್ಲೂ 4-5 ದಿವಸ ತಗೋಬಿಡುತ್ತೆ ಡ್ರೈ ಆಗಲಿಕ್ಕೆ, ಮತ್ತು ಅದು ಕೆಪಾಸಿಟಿ ಏನಿದೆಯಲ್ಲ ಈಗ ಅರಿಶಿನದ್ದೇ, 1 ಎಕರೆಯಲ್ಲಿ ನೀವು ಬೇಯಿಸಿರೋ ಅರಿಶಿನೇ 4 ಟನ್ ಸಿಗುತ್ತೆ, 40 ಕ್ವಿಂಟಲ್ ಸಿಗುತ್ತೆ. ಆ ಸೋಲಾರ್ ಡ್ರೈಯರ್ ಕೆಪಾಸಿಟಿ ಅಷ್ಟೇ ಇರುತ್ತೆ. ಸೊ ನಮಗೆ ಆ ಒಂದು ಬ್ಯಾಚ್ನ ಒಣಗಿಸ್ಲಿಕ್ಕೇ 4-5 ದಿವಸ ತಗೊಂಡ್ರೆ ಅಂದರೆ ಆ ಸೀಸನಲ್ಲಿ ಅಷ್ಟು ಉಪಯೋಗ ಆಗಲ್ಲ. ಬೇರೆ ಬೆಳೆಗಳಿಗೆ ಸೋಲಾರ್ ಡ್ರೈ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಇದಕ್ಕೂ ಏನು ತೊಂದರೆ ಇಲ್ಲ. ಬಟ್ ಏನಂದರೆ ನಮಗೆ ಆ ಕ್ವಾಂಟಿಟಿ ಇದೆಯಲ್ಲ ಅದಕ್ಕೆ ಒಂದೇ ಸಲ ಅವನಿಗೀಗ ಪ್ರತಿಯೊಬ್ಬರು ಮಾಡ್ಕೊಳಕ್ಕಾಗಲ್ಲ, 4 ಟನ್ ಕೆಪಾಸಿಟಿ ಅಂದರೆ 7-8 ಲಕ್ಷ ಬೇಕು. ಹಾಗಾಗಿ ಸೋಲಾರ್ ಡ್ರೈಯರ್ಕ್ಕಿಂತನೂ ಅವರೇನು ಈಗ ನೆಟ್ ಹಾಕೊಂಡು ಮಾಡ್ತಿದ್ದಾರೆ ಸನ್ ಡೈರೆಕ್ಟ್ ಸನ್ಲೈಟಲ್ಲಿ ಚೆನ್ನಾಗಾಗುತ್ತೆ. ಯಾಕೆ ಮಾಯಿಶ್ಚರ್ ಎಲ್ಲ ಕೆಳಗಡೆ ಹೊರಟೋಗುತ್ತೆ ನೆಟ್ ಕೆಳಗಡೆ, ಆಮೇಲೆ ಆ ನೆಟ್ ಏನಿದೆಯಲ್ಲ ಅದ್ರ ಹೀಟು ಕೂಡ ಅದಕ್ಕೆ ಕೆಳಗಡೆಯಿಂದ ಡ್ರೈ ಆಗಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಒಂದು 7 ದಿನಕ್ಕೆ ಎಲ್ಲ ನಾವು ಓಪನ್ ಕಂಡೀಷನಲ್ಲಿ, ಆದರೆ ಫೆಬ್ರವರಿ ಬಿಸಿಲಲ್ಲಿ ನಾನು ಏನು ಹೇಳಿ ಫೆಬ್ರವರಿ ಮಾರ್ಚ್ ಬಿಸಿಲಲ್ಲಿ ನಿಮಗೆ ಒಂದು 7 ದಿನಕ್ಕೆಲ್ಲ ಅದು ಚೆನ್ನಾಗಿ ಒಣಗುತ್ತೆ. 12-13% ಮಾಯಿಶ್ಚರ್ ಇರೋಂಥದ್ದು, ಅಷ್ಟು ಪರ್ಸೆಂಟ್ ಮಾಯಿಶ್ಚರ್ ಇದ್ದರೆ ನಾವು ಚೆನ್ನಾಗಿ ಇಡ್ಬೋದು. ಒಣಗ್ಸೋಕ್ಕೆ ಏನು ತೊಂದರೆ ಇಲ್ವಾ ಮಂಜುನಾಥ್ ಅವರ? ಹಾಂ ಸರ್, ಅದೇ ಒಣಗ್ಸೋಕ್ಕೆ ಅಂದರೆ ಸ್ವಲ್ಪ ಕಾಯಬೇಕು ಸರ್ ಅದನ್ನು. ಈ ನಮ್ಮ ಕೆಲವು ಕಡೆ ಎಲ್ಲ ರಾತ್ರಿ ಟೈಮು ಎತ್ತುಬಿಡ್ತಾರೆ, ಹಾಗಾಗಿ ಕಾಯ್ಬೇಕಾಗತ್ತೆ ಸರ್ ಅದನ್ನು. ಕಳ್ತನ ಜಾಸ್ತಿ ಇರುತ್ತೆ ಸರ್ ರೇಟ್ ಇದ್ರೆ. ರೇಟ್ ಇದ್ರೆ ಈಗ ಸ್ವಲ್ಪ ಬತ್ತ ಕಳ್ತನ ಕಡಿಮೆ ಆಗ್ತಾ ಇದೆ ಸರ್, ಈಗ ಪರವಾಗಿಲ್ಲ. ಈಗ ಅದ ನಂತರದ ಹಾದಿನೇ ಪಾಲಿಶಿಂಗ್ ಅಲ್ವಾ? ಹ್ಞೂ ಸರ್, ಹೌದು. ಅದ್ರ ಬಗ್ಗೆ ಹೇಳಿ, ಅದಕ್ಕೇನು ಯಂತ್ರ ಇಟ್ಕೊಂಡಿದ್ದೀರಿ ಸರ್, ಈ ಯಾವ ರೀತಿ ಮಾಡ್ತೀರಿ ಈ ಸರಿ? ನಾವೊಂದು ಅಲ್ಲಿ ಏನಾಗುತ್ತೆ ಸರ್, ನಾವು ಮಾರ್ಕೆಟಿಗೆ ಕಳಿಸ್ಬೇಕು, ಅತಿ ಹೆಚ್ಚು ನಾವು ಈ ಗಂಟನ್ ಮಾತ್ರ ಪಾಲಿಶ್ ಮಾಡ್ತೀವಿ ಸರ್. ಗಂಟನ್ನು ಯಾಕೆ ಪಾಲಿಶ್ ಮಾಡ್ತೀವಿ, ಅದರಲ್ಲಿ ಜುಟ್ಟುಗಳೆಲ್ಲ ಇರುತ್ತೆ ಸರ್, ಅದನ್ನು ಒಣಗಿದಾಗ ಬಡಿಬೇಕು ಅದು ಚೀಲದಲ್ಲಿ ಹಾಕೊಂಡು, ಅದು ಸ್ವಲ್ಪ ರಿಸ್ಕಿನ ಕೆಲಸ. ಹಂಗಾಗಿ ಪಾಲಿಶ್ ಬಂದಿರೋದ್ರಿಂದ ಆ ಪಾಲಿಶ್ಗೆ ಹಾಕಿದ್ರೆ ಒಂದು ಗಂಟೆ ಟೈಮಲ್ಲಿ ಅದು 1 ಟನ್ ಕೆಪಾಸಿಟಿ ಅದು ಪಾಲಿಶ್ ಆಗುತ್ತೆ ಸರ್. ಈ ಬೆರಳು ಕೂಡ ನಮ್ಗೆ ಮಾರ್ಕೆಟು ಹಂಗೆ ಇದೆ ಸರ್ ಚಾಮರಾಜನಗರದಲ್ಲಿ, ಇದು ಪಾಲಿಶ್ ಮಾಡದೇನು ಕೂಡ ಮಾರ್ಕೆಟು ಇದೆ ಸರ್. ಮಾಡಿದ್ರೆ ಒಳ್ಳೇದು, ಮಾಡಿದ್ರೆ ಸ್ವಲ್ಪ ರೇಟು ವ್ಯತ್ಯಾಸ ಇರುತ್ತೆ ಸರ್. ಈ ಪಾಲಿಶ್ ಮಾಡೋದಲ್ಲೇ ಇರೋಕ್ಕೂ ಪಾಲಿಶ್ ಮಾಡಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ದಾರದಲ್ಲಿ ಸರ್? ರೇಟಲ್ಲಿ 1,000 ರೂಪಾಯಿ ವ್ಯತ್ಯಾಸ ಇದೆ ಸರ್. ಖರ್ಚು ಎಷ್ಟಾಗುತ್ತೆ ಪಾಲಿಶ್ ಮಾಡೋಕ್ಕೆ? ಪಾಲಿಶ್ ಮಾಡೋದಕ್ಕೆ ಸರ್ ಈಗ ಖರ್ಚು ಅಂದರೆ 1 ಟನ್ಗೆ ನಮಗೆ ವೇಸ್ಟೇಜ್ ಕೂಡ ಹೋಗುತ್ತೆ ಸರ್. ಅದನ್ನು ಹೋಲಿಸ್ಕೊಂಡ್ರೆ ನಾವು ಅನ್ಪಾಲಿಶ್ ಕೊಡೋದು ಬೆಸ್ಟ್ ಸರ್. ಮತ್ತೆ ಆ ಮಿಷಿನ್ ಬೇಡವೇ ಬೇಡವಲ್ಲ ಅಲ್ಲ, ಇದಕ್ಕೆ ಬೇಕಲ್ಲ ಸರ್ ಗಂಟು, ಗಂಟಿಗೆ ಬೇಕು, ಅದಕ್ಕೆ ಬೇಕು ಅದು. ಅಂದರೆ ಕಂಪ್ನಿಗಳವ್ರು ಮಾತ್ರ ಕೆಲವೊಂದು ಇದನ್ನೇ ಪಾಲಿಶ್ ಆಗಿರೋದನ್ನೇ ತಗೊಳ್ಳೋದು ಸರ್. ಅಲ್ಲ ಈಗ ನೀವು ಸಂಘ ಮಾಡ್ಕೊಂಡು ಹಾಕೊಂಡಿದ್ದೀರಲ್ವಾ ಈ ಪಾಲಿಶ್ ಮಾಡೋ ಮಿಷಿನ್? ಹೌದು, ಬಾಯ್ಲರು ಮತ್ತು ಪಾಲಿಶ್. ಹಾಂ ಹಾಂ, ನೀವು ಸಂಘ ಮಾಡ್ಕೊಂಡು ಒಟ್ಟಾಗಿ ಮಾಡೋದ್ರಿಂದಲೂ ನಿಮಗೆ ಖರ್ಚು ಜಾಸ್ತಿನೇ ಬರ್ತಾ ಇದೆಯಾ ಪಾಲಿಶ್ ಮಾಡೋಕ್ಕೆ? ಒಟ್ಟಾಗಿ ಅಂತ ಸರ್ ಈಗ ನಾವೇನು ಮಾಡ್ತೀವಿ, ಅದು ಅವ್ರವ್ರ ಜಮೀನಿಗೆ ತಗೊಂಡೋಗಿ ಮಾಡಿಕೊಡ್ತೀವಿ ಸರ್. ಬೇಯಿಸೋದು ಅಲ್ಲೇನಾ? ಹೌದು ಎಲ್ಲ ಸರ್ ಒಂದೇ ಕಡೆಗೆ 10-15 ಟನ್ನು ಬೆಳೆದಿರೋರು 20-30 ಟನ್ ಎಲ್ಲ ಇದು ಮಾಡ್ತಾರೆ. ನಾವೇ ಇಲ್ಲಿ ಜಾಗ ಕೊಡೋಕ್ಕಾಗಲ್ಲ ಸರ್, ಇದು ಟ್ರ್ಯಾಕ್ಟರ್ಗೆ ಫಿಕ್ಸ್ ಆಗಿರುತ್ತೆ. ಅವ್ರ ಹತ್ರನೇ ಹೋಗಿ ಜಮೀನ್ ಹತ್ರನೇ ಹೋಗಿ ಅವ್ರಿಗೆ ಬೇಯಿಸಿ ಅದೆಲ್ಲ ಮಾಡ್ಕೊಡ್ತಾರೆ. ಎಲ್ಲ ಜಮೀನ್ ಹತ್ರನೇ ಹೋಗಿ ಅಲ್ಲೇ ಬೇಯಿಸಿ ಅಲ್ಲೇ ಪಾಲಿಶ್ ಮಾಡೋ ಕೊಟ್ಬಿಡ್ತೀರಾ? ಪಾಲಿಶ್ ಅಂದ್ರೆ ಡ್ರೈ ಆದ್ಮೇಲೆ ಪಾಲಿಶ್ ಮಾಡ್ಕೊಡ್ತೀವಿ ಸರ್. ನೋಡಿದ್ರ ಎಷ್ಟು ಚಾರ್ಜ್ ಮಾಡ್ತೀರಿ ಸರ್? ಈಗ ಬೇಯಿಸೋದಕ್ಕೆ 100 ಕೆಜಿಗೆ 80 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ ಸರ್. 80 ಪೈಸೆ 1 ಕೆಜಿಗೆ ಬೀಳುತ್ತೆ ಸರ್. ಅಂದ್ರೆ ಈ ಮಾಮೂಲಿ ಅವರೇ ಕೊಡ್ಬೇಕಾ? ಹ್ಞೂ ಸರ್, ಅದೇ ಸೌದೆ ಮತ್ತೆ ಸೋಗು ನಮ್ಗೇನು ಸರ್ ಕಾಲ್ ಮಟ್ಟ. ನಾವು ಏನು ಜಮೀನ್ ಇರೋ ಅಂತವ್ರಿಗೆ ವೇಸ್ಟೇಜ್ ಏನು ಇರುತ್ತೆ ಸರ್, ಅದು ಕೊಟ್ಟರೆ ನಡೆಯುತ್ತೆ. ಸರಿ, ಈಗ ಇಡೀ ಜಿಲ್ಲೆಯಾದ್ಯಂತ ಸಂಚರಿಸ್ತೀರಾ ಅಥವಾ ಬರೀ ಹರಿದಿನಳ್ಳಿ ಸುತ್ತಮುತ್ತ? ಸರ್ ಇಲ್ಲ, ಈಗ ಹೋದ ಸರಿ ನಾವು ಒಂದು 50-60 ಜನ ರೈತರ ಅಷ್ಟಕ್ಕೆ ಮಾಡಿದ್ವಿ ಸರ್. ಇದಿರೋದೇ 3 ತಿಂಗಳು ಸೀಸನು ಸರ್, ಹಂಗಾಗಿ ಒಂದು 50-60 ಜನಕ್ಕೆ ಮಾಡಿದ್ವಿ. ಈಗ ಮತ್ತೆ ಇನ್ನೊಂದು ಮಿಷಿನ್ ತಂದ್ವಿ, ಪರವಾಗಿಲ್ವೇ? ಈಗ 2 ಮಿಷಿನ್ ಆಯಿತು ಸರ್. ಈ ಸರಿ 100-150 ಜನ ಬೆಳೆಯೋದು ಬಿಟ್ಬಿಟ್ಟು ಬರೀ ಬೇಯಿಸ್ಕೊಂಡೇ ಇರ್ಬೋದು. ಇಲ್ಲ ಸರ್, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್, ಯಾಕಂದ್ರೆ ನಾವು ಬೆಳೀಲೇಬೇಕು, ನಾವು ರೈತರು, ಅದರಿಂದ ನಾವು ಬೆಳೆದ್ರೆ ಅಲ್ವಾ ಸರ್ ಲಾಭ. ಅಲ್ರಪ್ಪ, ಈ ತರಹದ ನೀವು ಪ್ರೋಸೆಸ್ ಏನು ಮಾಡ್ತಿದ್ದೀರಲ್ಲ ಸರ್, ಇದರಿಂದಲೂ ಆದಾಯ ಇರಬೇಕು. ಖಂಡಿತ ಸರ್, ಅದೇನೋ ಹೇಳ್ತಾ ಇದ್ರಿ ಲೆಕ್ಕಾಚಾರ. ಕೆಜಿಗೆ 80 ಪೈಸ ಸರ್, ಯಾವುದಕ್ಕೆ ಬೇಯಿಸೋದು? ಆಮೇಲೆ ಇದು ಪಾಲಿಶ್ಗೆ ಬಂದು 1 ರೂಪಾಯಿ ಬೀಳುತ್ತೆ ಸರ್. ಏನು 1 ಕೆಜಿಗೆ 1 ರೂಪಾಯಿ? ಬೇಯಿಸಿದ 80, ಪಾಲಿಶ್ 1. ಆಮೇಲೆ ಅದೇ ಪಾಲಿಶ್ ಮಾಡೋದು ಇನ್ನೇನು ಸರ್, ನೇರ ಮಾರ್ಕೆಟ್. 1 ರೂಪಾಯಿ 80 ಪೈಸೆ ಖರ್ಚು ರೈತನಿಗೆ. ಹೌದು ಸರ್. ಅಲ್ವೇ, ನಿಮಗೆಷ್ಟು ಆದಾಯ ಅದರಲ್ಲಿ ಸರ್? ಈಗ ನಾವು 80 ಪೈಸೆನಲ್ಲಿ 40 ಪೈಸೆ ಲೇಬರ್ ಕೊಡ್ತೀವಿ ಸರ್. 40 ಪೈಸೆ ನಮ್ಮ ಕಂಪ್ನಿಗಳಿತ್ತೆ ಸರ್ ಪಾಲಿಶಲ್ಲಿ, ಅದ್ರೂ ಕೂಡ 50% ಸರ್. 90 ಪೈಸೆ ಆದಾಯ ನಿಮಗೆ ಕೆಜಿಗೆ? ಹೌದು ಸರ್. ಅಲ್ವೇ, ಪರವಾಗಿಲ್ಲ. 1 ಟನ್ ಒಂದು ಎಷ್ಟಾಯ್ತು? 900 ರೂಪಾಯಿ. 900 ರೂಪಾಯಿ ಬಂತು. ಮತ್ತೆ ಹೇಳಿ ಮೋಹನ್ ಕುಮಾರ್ ಅವರೇ, ಇನ್ನೂ ಏನಾದರೂ ಯಂತ್ರಗಳು ಬಂದಿದಾವ್ಯಾ ಇದರ ನಂತರದ್ದು ಪುಡಿ ಮಾಡೋಕ್ಕೆ? ಮತ್ತೆ ಇದೇ ಸರ್, ಇಲ್ಲಿ ಮೇಯ್ನ್ ಆಗಿ ನಾವೊಂದು ವಿಚಾರನ ಇಲ್ಲಿ ಸ್ಪಷ್ಟಪಡಿಸ್ಬೇಕು. ಈ ಮೆಕನೈಸೇಷನ್ ಅಂತ ಏನು ಯಂತ್ರೋಪಕರಣಗಳ ಬಳಕೆ ಇದೆಯಲ್ಲ, ಅದು ಹೇಗೆ ರೈತರಿಗೆ ಹೆಲ್ಪ್ ಆಗ್ತಿದೆ ಅಂದರೆ, ಮಿಡ್ಲ್ ಮ್ಯಾನ್ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಆಗ್ತಿದೆ. ಹೇಗೆ ಈಗ ನಾವು ಕಳೆದ ಒಂದು ದಶಕದಲ್ಲಿ ನೋಡಿದಾಗ ನಮ್ಮ ರೈತರು ಏನು ಮಾಡೋರು, ಆ ಕೀಳೋರು, ಅದನ್ನು ಬೇಯಿಸೋರು, ಅದನ್ನು ಒಂದು ಇಟ್ಕೊಳ್ಳೋ ಅಂತ ಒಂದು ಇದೇ ವ್ಯವಧಾನ ಇರ್ತಿರಲಿಲ್ಲ. ಯಾಕಪ್ಪ ಇದೆ ನಮ್ಮಲ್ಲಿ ಇಟ್ಕೊಳ್ಳೋದೇನಕ್ಕೆ, ಇನ್ನು ಅದನ್ನು ಪಾಲಿಶ್ ಮಾಡಿಸ್ಬೇಕು, ಪೌಡ್ರ್ ಮಾಡಿಸ್ಬೇಕು, ಇಟ್ಕೋಬೇಕು, ಇನ್ನೇನಾದರೂ ಒಂದು ಹುಳ ಗಿಳ ಬಂದ್ಬಿಡ್ದು ಅಂದ್ಬಿಟ್ಟು ಮಿಡ್ಲ್ ಮ್ಯಾನ್ ಮೂಲಕ ಮಾರಾಟ ಮಾಡಿಬಿಡೋರು. ಈಗಲೂ ಆ ಪ್ರತೀತಿ ಅಲ್ಲಲ್ಲಲ್ಲಿ ಇದೆ. ಇವಾಗ ಮೆಷಿನರೀಸ್ ಬಂದಮೇಲೆ ಕೀಳೋಕ್ಕೆ ಬಂದಮೇಲೆ ಓ ಈಗ ಹೆಂಗೋ ಕೀಳೋದು ಈಸಿ ಆಯ್ತು ಅವ್ರಿಗೆ. ಆಮೇಲೆ ಮನೆ ಹತ್ರನೇ ಹೋಗಿ ಇವರು ಬಾಯಿಲ್ ಮಾಡಿಕೊಡ್ತಾರೆ, ಬಾಯಿಲ್ ಮಾಡಿ ಅಲ್ಲೇ ಅವರೇ ಒಣಗಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಣಗಿಸಿದ ಮೇಲೆ ಮನೆ ಹತ್ರನೇ ಹೋಗಿ ಪಾಲಿಶ್ ಮಾಡೋದ್ರಿಂದ ನಾನು 4-5 ಕಂಪ್ನಿಗಳನ್ನ ಹೆಸರಿಸ್ತೀನಿ. ಕಳೆದ 10 ವರ್ಷಗಳಲ್ಲಿ ಚಾಮರಾಜನಗರದಲ್ಲಿ ಅರಿಶಿನಕ್ಕೋಸ್ಕರ ಆಪ್ರೇಟ್ ಮಾಡ್ತಿರೋಂಥವ್ರು, ಅವರು ಏನಾಗುತ್ತೆ ಈ ಮಧ್ಯವರ್ತಿಗಳ ಹಾವಳಿನ ಅವರು ಅವಾಯ್ಡ್ ಮಾಡ್ಯಾರೆ. ಅವರು ಒಂಥರ ಮಧ್ಯವರ್ತಿಗಳ ಥರ ಆ್ಯಕ್ಟ್ ಮಾಡ್ತಿದ್ದಾರೆ. ಬಟ್ ಏನಾಗುತ್ತೆ, 10% ಕಡಿಮೆ ಮಾಡೋಂಥದ್ದು, ಚೀಲದ ಮೇಲೆ ತೂಕ ಕಡಿಮೆ ಮಾಡೋಂಥದ್ದು ಅವೆಲ್ಲ ಅವಾಯ್ಡ್ ಆಗಿದ್ದಾವೆ. ಆಮೇಲೆ ಕರ್ಕುಮಿನ ಬೇಸಿಸ್ ಮೇಲೆ 1% ಕರ್ಕುಮಿನ್ ಜಾಸ್ತಿ ಇದ್ರೆ ಅವರು 1,000 ರೂಪಾಯಿ ಜಾಸ್ತಿ ಕೊಡ್ತಾರೆ ಕೊಡ್ಬೇಕಲ್ಲ ಕ್ವಿಂಟಲ್ಗೆ. ಆಕ್ಚುಲಿ ಜಾಸ್ತಿ ಇನ್ನೂ ಜಾಸ್ತಿ ಕೊಡ್ಬೇಕು ಸರ್, ಬಟ್ ಅಟ್ಲೀಸ್ಟ್ ಆ ಪ್ರೋಸೆಸ್ ಶುರುವಾಗಿದೆ. ಸೊ ರೈತನಿಗೆ ಏನಾಗಿದೆ, ಒಳ್ಳೆ ತಳಿ ಬಳಸ್ಕೊಂಡು ಕ್ಲೀನಾಗಿ ನಾನು ಪ್ರೋಸೆಸ್ ಮಾಡಿದ್ರೆ ನನಗೆ ಜಾಸ್ತಿ ಧಾರಣೆ ಸಿಗುತ್ತೆ ಅನ್ನೋದು ಅರಿವಿಗೆ ಬರ್ತಾ ಇದೆ. ಅದು ಮೇಯ್ನ್ ಆಗಿ ಆಗಬೇಕಾಗಿರೋದು. ಎರಡನೇದು, ಬರೀ ಅರಿವಿಗೆ ಒಂದೇ ಅಲ್ಲ, ಆ ಫೆಸಿಲಿಟಿ ಸಿಗ್ತಿದೆಯಲ್ಲ ಅವನು, ಅವ್ರಿಗೆ ಇಲ್ಲಪ್ಪ ನಾನು ರೇಟ್ ಕಡಿಮೆ ಇದ್ರೆ ಕೊಡ್ದೇನೂ ಹೋಗ್ಬೋದು, ಒಂದು 6 ತಿಂಗಳು ಕಾಯ್ಬೋದು. ಅರಿಶಿನ ಏನು ಒಂದೇ ದಿವಸಕ್ಕೆ ಇದಾಗಲ್ಲ, ಹಾಳಾಗೋಂಥದ್ದಲ್ಲ. ಇದು ಮೇಯ್ನ್ ಆಗಿ ಏನು ಯಾಂತ್ರೀಕರಣದಿಂದ ಆ ಬೆಳೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಇದು. ಮಿಡ್ಲ್ ಮ್ಯಾನ್ ಇಂಡೈರೆಕ್ಟ್ ಆಗಿ ಅವಾಯ್ಡ್ ಮಾಡೋದಕ್ಕೆ ಆಗಿದೆ. ಕೆಲವರು ಏನಂದ್ರೆ ಈಗ ಅರಿಶಿನ ಪೌಡ್ರ್ ಮಾಡ್ಕೊಂಡು ಅದನ್ನ ಪಾಲಿಶ್ ಮಾಡ್ಕೊಂಡು ಅದನ್ನ ಮಾರಾಟನ ಕೂಡ ಮಾಡ್ತಿದ್ದಾರೆ. ಮಂಜುನಾಥ್ ಅವರೇ, ಈಗ ಒಟ್ಟು ನೀವು ಬಂಡವಾಳ ಹಾಕಿದ್ರಲ್ರಪ್ಪ, ಈಗ 3,06,000 ಬೇಯಿಸೋದಕ್ಕೆ, ಪಾಲಿಶ್ ಮಾಡೋದಕ್ಕೆ ಎಷ್ಟು? 1,80,000 ಸರ್. 1,80,000 3,4,486,000 ಆಮೇಲೆ ಇನ್ನೇನಾದ್ರು ಖರ್ಚಿತ್ತೆ? ಅದೇ ಟ್ರಾನ್ಸ್ಪೋರ್ಟಿಂಗು ಸರ್. ನಮ್ಗೆ ಅಲ್ಲಿಂದ ನಿಜಾಮಾಬಾದಿಂದ ತರಿಸ್ಬೇಕಾದ್ರೆ 1,22,000-23,000 ರೂಪಾಯಿ ಖರ್ಚಾಯ್ತು. ಹಂಗಲ್ಲ, ನಿಮ್ಮ ಟ್ರ್ಯಾಕ್ಟ್ರು ಯಾರು, ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಥವಾ ನೀವೆಲ್ಲರೂ ಸೇರ್ಕೊಂಡೆ ಟ್ರ್ಯಾಕ್ಟರ್? ಇಲ್ಲ ಸರ್, ಟ್ರ್ಯಾಕ್ಟ್ರು ನಾವು ಬಾಡಿಗೆಗೆ ತಗೋತೀವಿ ಸರ್. ಬಾಡಿಗೆಗೆ? ಇಲ್ಲ ಅಂದರೆ ಕೆಲವೊಂದು ರೈತರು ನಾವು ಒಂದು ಇದು ಮಾಡಿದ್ದೀವಿ ಸರ್, ಅವರು ಒಂದು ಸೈಡು ಅವರೇ ತಗೊಂಡು ಹೋಗ್ಬಿಡ್ತಾರೆ ಸರ್, ಒಂದು ಜಮೀನಿಂದ ಒಂದು ಜಮೀನಿಗೆ. ಇಲ್ಲ ಅಂದರೆ ನಮಗೆ ಗೊತ್ತಿರೋರ ಕಡೆ ನಾವು ತಗೊಂಡು ಬಿಡಿಸ್ತೀವಿ. ಅಂದ್ರೆ ನಿಮಗೆ ಒಂದು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿದಿರ ನೀವು, ಒಂದು 6 ಲಕ್ಷ ಅಂತ ಅನ್ಕೊಳ್ಳಿ, 3, 4, 7, 8 ಲಕ್ಷ ಬಂಡವಾಳ ಹಾಕಿದಿರ, ಅದು ಸಬ್ಸಿಡಿ ಕೂಡ ಕೊಟ್ಟಿದ್ದಾರೆ. ಅದೇ ಇರಲಿ, ಅಂದ್ರೆ ಇಷ್ಟು ಬಂಡವಾಳ ಹಾಕಿದ್ರೆ ಏನು ಒಂದು 3 ತಿಂಗಳು ಸೀಸನ್ ಅಲ್ಲಿ ಅಂದಾಜು ಎಷ್ಟು ಕ್ವಿಂಟಲ್ ಬೇಯಿಸ್ಬೋದು ಅಂತ ಅನ್ಸುತ್ತೆ? ಅಂದ್ರೆ ಒಂದ್ ದಿನಕ್ಕೆ ಎಷ್ಟು, ಒಂದ್ ಟನ್ನ? ಒಂದು ಸರಿಲ್ಲ, ನಾವು ಒಂದ್ ದಿನಕ್ಕೆ 8 ಟನ್ ಅವರೇಜ್ ಬೇಯಿಸ್ಬೋದು. ಪರವಾಗಿಲ್ಲ, 8 ಅಂದ್ರು ಅಲ್ಲಿಗೆ ಒಂದ್ ತಿಂಗಳಿಗೆ ಸರ್, ಅಲ್ಲಿಗೆ 24 x 8 = 24 ಲೆಕ್ಕ ಹಾಕೋಣ ಬಿಡಿ. ಈಗ ಒಟ್ಟಾರೆ ಆ ತರಹ ಒಂದು ವ್ಯವಸ್ಥೆನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯಧನನು ಸಿಕ್ಕಿದೆ. ಹೌದು ಸರ್. ಮತ್ತೆ ಈಗ ನಿಮಗೆ ನೀವು ಅರಿಶಿನಾನು ಬೆಳ್ಕೊಂಡು ಬೇಯಿಸ್ಕೊಂಡು ಮಾಡೋದಕ್ಕೇನು ಹೊರೆ ಅಂತೇನು ಅನ್ಸಲ್ವ ಸರ್? ಮೊದಲು ಹೊರೆ ಅನ್ನಿಸ್ತಿತ್ತು ಸರ್, ಯಾಕಂದರೆ ಬೇಯಿಸೋಕೆ ಆಳುಗಳು ಕರಿಬೇಕಿತ್ತು. ಅವರು ಸರ್ ಇರೋದು ಕೆಲವು ಜನ ಮಾತ್ರ ಇರ್ತಿದ್ರು ಸರ್ ಬೇಯಿಸೋದಕ್ಕೆ, ಅವ್ರು ಬೇಯಿಸಿದ್ರೆ ಮಾತ್ರ ಚೆನ್ನಾಗಾಯ್ತದೆ ಅಂತ ಅದ ನೋಡಿ ಬೇಯಿಸಬೇಕಿತ್ತು. ಈಗ ಹಂಗಿಲ್ಲ, ಮಿಷಿನಲ್ಲಿ ನಾವೀಗ ನಾವು 16 ಜನರು ಯಾರೊಬ್ಬರು ಹೋದರೂ ಕೂಡ ಅದನ್ನು ನಮಗೆ ಗೊತ್ತು ಸರ್ ಮಾಡ್ತೀವಿ. ಓಕೆ, ಅಂದರೆ ಅದಕ್ಕೆ ತರಬೇತಿ ಏನಾದ್ರು ತಗೊಂಡ್ರೆ ನೀವು ಹೆಂಗೆ ಬೇಯಿಸೋದು? ಹ್ಞೂ ಸರ್, ಈಗ ಮೊದಲು ಮಾಡಿರೋರ ಹತ್ರ ನಾವು ಹೋಗಿ ಒಂದಿನ ನೋಡ್ಕೊಂಡು ತರಬೇತಿ ತಗೊಂಡ್ರಿ ಅಲ್ವಾ? ನಾನು ಕೇಳ್ತಿರೋದು ಆ ಪ್ರಶ್ನೆ ಅಲ್ಲ. ಈಗ ನೀವು ಬೇಯಿಸೋಕ್ಕೆ ಬೇರೆ ಜಮೀನಿಗೆ ಹೋಗ್ತಿರಲ್ಲ, ಅವಾಗ ನೀವೇನು ಇಷ್ಟು ಜನ ನಿಮ್ಮಲ್ಲಿ ಯಾರು ಒಬ್ರು ಹೋಗ್ತಿರೋ ಅಥವಾ ಅದಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿ ಕೆಲಸಕಾರನ್ ಬಿಟ್ಟಿದ್ದೀರಾ? ಹೌದು ಹೌದು, ಈಗ ನಮ್ಮ ಸಂಘದಲ್ಲೇ ಒಬ್ಬರನ್ನ ವಹಿಸಿದೀವಿ ಸರ್. ಒಬ್ಬರಿಗೆ ವಹಿಸಿದೀವಿ ಸರ್. ಅವ್ರಿಗೆ ಒಂದು ಇದಕ್ಕೆ 6 ರೂಪಾಯಿ ಅಂತ ನಾವು ಕೊಡ್ತೀವಿ ಸರ್. ನಮಗೇನು 40 ರೂಪಾಯಿ ಬರುತ್ತಲ್ಲ ಸರ್, ಅವ್ರಿಗೆ 6 ರೂಪಾಯಿ ಚಾರ್ಜು. ಅವರು ಮ್ಯಾನೇಜ್ ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಸರ್. ಪರವಾಗಿಲ್ಲ ಕಣ್ರಿ, ಆ ಥರ ನೋಡಿ, MBA ಓದ್ದಲ್ಲೇ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಿ. ಈಗ ಒಂದು ಪ್ರಯೋಗ ಮಾಡಿ ಎರಡನೇದು ಅಂತ ತಂದ್ಬಿಟ್ಟಿದ್ರಿ ಬೇಯಿಸೋದು. ಇನ್ನೊಂದು ವರ್ಷಕ್ಕೆ ಇನ್ನೂ ಒಂದು ತಗೊಂಬತ್ತೀರಾ? ಹೌದು ಸರ್, ಇನ್ನೊಂದು ಎರಡು ಸರ್, ಇನ್ನೊಂದು ನಮಗೆ ಈ ಕೀಳೋದೊಂದು ಕರೆಕ್ಟಾಗಿ ಬೇಕು ಸರ್. ಅದೊಂದು ಆಗ್ಬಿಟ್ರೆ ಅರ್ಶ ಬೆಳೆಯೋರಿಗೆ ಸರ್ ತುಂಬ ಈಸಿ ಆಗುತ್ತೆ. ಕೀಳಕ್ಕೇನಾದ್ರು ಹೊಸ ಸಂಶೋಧನೆಗಳು ನಡೀತಾ ಇದೆಯೇ ಮೋಹನ್ ಕುಮಾರ್ ಅವರೇ? ಸರ್ ನಡೀತಿದೆ ಇಂಪ್ರೂವ್ಮೆಂಟು. ಈಗ ರೈತರು ಏನು ಕೇಳ್ತಾರೆ ಆ ಮಟ್ಟದಲ್ಲಿ ಇನ್ನೊಂದು 2 ವರ್ಷ ಬೇಕಾಗ್ಬೋದು. ಸದ್ಯದ ಮಟ್ಟಿಗೆ ಇದೆ, ಸಣ್ಣ ಮಟ್ಟದಲ್ಲಿ ಇದೆ ಸರ್. ಬಟ್ ನಮ್ಮ ರೈತರದ್ದು ಏನಾಗಿದೆ, ಈ ಲೇಬರ್ ಮೇಲೆ ಡಿಪೆಂಡೆನ್ಸಿ ಅವಾಯ್ಡ್ ಆಗಬೇಕು ಅಂತ ಈಗ ನಾವು ಒಂದು ಕೆಲವು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತೀವಿ. ಈಗ ಅದು ಹಾರ್ವೆಸ್ಟು ಹಾಗೆ ಅಲ್ಲೇ ಕ್ಲೀನಾಗಿ ಹೊರಗಡೆ ಬರೋಂಥದ್ದು ಆ ಥರದ್ದು ಕೇಳ್ತಿದ್ದಾರೆ. ಅದು ಕಾಸ್ಟ್ಲಿ ಆಗುತ್ತೆ. ಈಗ ಭತ್ತದಲ್ಲಿ ಬಂದಿದೆ, ಈಗ ಭತ್ತದಲ್ಲೇ ಮಿಷಿನ್ ತಗೊಂಡೋದ್ರೆ ಭತ್ತನ ತಂದು ಚೀಲಕ್ಕೆ ತುಂಬಿಸ್ಕೊಡ್ತಾನೆ. ಅರಿಶಿನದಲ್ಲಿ ಏನಂದರೆ ಭೂಮಿ ಅಡಿ ಒಳಗಡೆ ಬೆಳೀತಕ್ಕಂಥದ್ದು ಅದು. ಈಗ ಅದನ್ನು ಕಿತ್ತು ಅದನ್ನು ಮಣ್ಣನ್ನ ಇನ್ನೂ ನಾವು ಅಂದರೆ ಒಂದು ಜರ್ಮನ್ ಕಂಪ್ನಿ ಜೊತೆ ಮಾತಾಡಿದ್ವಿ, ಅವರೊಂದು ಸಣ್ಣ ಟ್ರಯಲ್ ತಗೊಂಡಿದ್ದಾರೆ ಗುಂಡ್ಲುಪೇಟೆ ಭಾಗದಲ್ಲಿ, ರೈತ ಸಂಘದವರೆಲ್ಲ ಸೇರ್ಕೊಂಡಿದ್ರು ಅದಕ್ಕೆ. ಅವರು ಅಂದರೆ ಇಲ್ಲಿ ಅರಿಶಿನದ್ದು ಏನಾಗುತ್ತೆ, ಭೂಮಿ ಒಳಗಡೆ ಬೆಳೆಯೋದಲ್ವಾ, ಅಷ್ಟು ಆ್ಯಕ್ಯುರೇಸಿ ಇನ್ನೂ ಸಿಗ್ತಿಲ್ಲ. ಬಟ್ ಈಗಿರೋ ಮಿಷಿನ್ನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ರೈತರು ಒಂದು ಒಳ್ಳೆ ಇದಾಗುತ್ತೆ. ಈಗ ಮೆಕನೈಸೇಷನ್ ಅಂದರೆ ಯಾಂತ್ರೀಕರಣ ಮಾಡಿದ್ದೀರಿ, ಪ್ರೊಸೆಸಿಂಗ್ ಎಲ್ಲ ಮಾಡ್ತಾ ಇದ್ದೀರಿ, ಈಗ ನಿಮಗೇನು ಅನಿಸುತ್ತೆ ಅರಿಶಿನ ಬೇಸಾಯ ಇದೆಲ್ಲ ಉಪಕ್ರಮಗಳು ಇದನ್ನೆಲ್ಲ ಮಾಡಿರೋದ್ರಿಂದ ರೈತನಿಗೆ ಆದಾಯ ಬರ್ತಾ ಇದೆ, ಆಮೇಲೆ ಅವನಲ್ಲಿ ಅರಿಶಿನ ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಜಾಸ್ತಿ ಆಗ್ತಿದೆ ಅಂತೆಲ್ಲ ಏನಾದ್ರು ಅನಿಸ್ತಾ ಇದೆಯಾ ತಮಗೆ? ಸರ್ ಖಂಡಿತ ಇದೆ ಸರ್, ಯಾಕಂದರೆ ಮೊದಲು ಅದೇ ಹೇಳಿದ್ನಲ್ಲ ಸರ್, ಮೊದಲು ಕಷ್ಟ ಅನ್ನಿಸ್ತಿತ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಮಳೆಗಾಲದಲ್ಲಿ ಬೆಳೆಯೋಂಥ ಫಸಲು ಸರ್. ಈಗ ಏನು ಏಪ್ರಿಲ್ ಮೇನಲ್ಲಿ ಶುರುವಾಗುತ್ತೆ ಸರ್ ಬಿತ್ತನೆ, ಡಿಸೆಂಬರ್ ಶುರು ಮಾಡ್ತಾರೆ ಗುಂಡ್ಲುಪೇಡೆ, ಇದು ಜನವರಿ ಫೆಬ್ರವರಿ ಹಾರ್ವೆಸ್ಟ್ ಆಗುತ್ತೆ ಸರ್. ಈ ನೀರು ಕೂಡ ಕಡಿಮೆ ಆಗುತ್ತೆ ಸರ್ ಅದಕ್ಕೆ, ಈ ಬೇರೆ ಫಸಲು ಥರ ಇದು ಮಳೆಗಾಲದಲ್ಲಿ ಒಂದು ಅರ್ಧ ಬೆಳೆದು ಬಿಡುತ್ತೆ ಅಲ್ವೇ. ಅಂದರೆ ಇದನ್ನು ಮಾಡ್ಬೋದು ಸರ್ ಅರ್ಶನ. ಇನ್ನೂ ಇದನ್ನೆಲ್ಲ ಈ ನಾವು ಯಂತ್ರೋಪಕರಣ ಬಳಸೋದ್ರಿಂದ ನಮ್ಗೆ ಲಾಭದಾಯಕನೂ ಹೌದು ಮತ್ತು ಮಾಡಬೇಕು ಅನ್ನೋ ಮುಂದೇನು ಇದೆ ಸರ್. ಮೋಹನ್ ಕುಮಾರ್ ಒಂದು ಮಾತು ಹೇಳಿದ್ರು ಅಂದರೆ ಮಿಡ್ಲ್ ಮೆನ್ಗಳು ಅವಾಯ್ಡ್ ಆಗಿದ್ದಾರೆ ಅಂತ. ಅಂದರೆ ನೀವೇ ಬೇಯಿಸ್ತೀರಿ, ನೀವೇ ಪಾಲಿಶ್ ಮಾಡ್ತೀರಿ, ಮತ್ತು ನೀವೇ ಚೀಲದಲ್ಲಿ ತುಂಬಿಟ್ಟು ಒಂದು ವೇಳೆ ಒಳ್ಳೆ ಧಾರಣೆ ಬರಲಿಲ್ಲ ಅಂದರೆ ಇಟ್ಕೊಂಡು ಕೂಡ ಇರ್ಬೋದು. ಅಂದರೆ ಆ ಪ್ರಯತ್ನನು ಮುಂದಿನ ದಿನದಲ್ಲಿ ಏನಾದ್ರು ಮಾಡ್ತೀರಾ? ಮಾರಾಟದ ವ್ಯವಸ್ಥೆನೂ ಸರ್ ನೀವೇ ಅರಿಶಿನ ತಗೊಂಡು ಮಾರುಕಟ್ಟೆಗೆ ಮಾರಾಟ ಮಾಡುವಂಥ ಆಲೋಚನೆ ಏನಾದ್ರು ಇದೆಯಾ ತಮ್ಮಲ್ಲಿ? ಇತ್ತು ಸರ್, ಖಂಡಿತ ಇತ್ತು. ಏನು ಅಂದರೆ ಈಗಿಲ್ಲ ಸರ್, ಈಗಲೂ ಇದೆ. ಏನಂದರೆ 1 ಎಕರೆ ನಾವು ಜಮೀನು ತಗೊಂಡು ಉದ್ದೇಶನೇ ಅದು ಸರ್. 1 ಎಕರೆ ಜಮೀನು ತಗೊಂಡಿದ್ದೀರಿ? ಹ್ಞೂ ಸರ್, ನಮ್ಮ ಸಂಘದಿಂದ 1 ಎಕರೆ ಜಮೀನು ತಗೊಂಡ್ವಿ. ಅಲ್ಲೇ ಒಂದು ಪ್ರೊಸೆಸಿಂಗ್ ಯೂನಿಟ್ ಮಾಡಿ ನಾವೇನು ಈ CFTR ಅಲ್ಲಿ ಒಂದು ಟೆಕ್ನಾಲಜಿ ತಗೊಂಡ್ವಿ ಸರ್. ಹಸಿ ಅರಿಶಿನ ಪೌಡರ್ ಮಾಡಿ ಪ್ಯಾಕ್ ಮಾಡಿ ಕಮದಿನ ಅಂತ ಬ್ರ್ಯಾಂಡ್ ಮಾಡಿ ಮಾಡಬೇಕು ಅಂತ. ವೆರಿ ಗುಡ್. ಹಂಗಾಗಿ ನಮಗೆ ಜಮೀನಿದೆ, ರಿಲೇಷನ್ ಮಾಡಿಸ್ಕೊಟ್ರು, ಎಲ್ಲ ಆಗಿದೆ ಸರ್. ಅಲ್ಲೇನು ನಮಗೆ ಹಣದ ವ್ಯವಸ್ಥೆ ಆಗಲಿಲ್ಲ ಸರ್. ನೀವೇ ಹಾಕಬೇಕಿತ್ತಲ್ಲ, ಅದು ಸ್ವಲ್ಪ ದೊಡ್ಡ ಅಮೌಂಟು ಸರ್. ಅದು ಅದಕ್ಕೆ ಈಗ ಏನು ಮಾಡಿದ್ದೀವಿ, ಒಂದು ಚಿಕ್ಕದಾಗಿ ಶುರು ಮಾಡೋಣ ಅಂತ ಒಂದು ಕಾನ್ವೆಂಟ್ ಇತ್ತು ಸರ್, ಅದನ್ನು ಈ ಮುಂದಿನ ತಿಂಗಳು ಅದರಲ್ಲಿ ಓಪನ್ ಮಾಡ್ಕೊಂಡು ಚಿಕ್ಕದಿಂದ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸಣ್ಣದರಿಂದ ದೊಡ್ಡದಾಗಿ ಬೆಳಿಬೇಕು ಅನ್ನೋ ಆಸೆ. ಪರವಾಗಿಲ್ಲ, ಈ ಆಲೋಚನೆಗಳೆಲ್ಲ ಹೆಂಗೆ ಬರುತ್ತೆ ಮಂಜುನಾಥ್ ಅವರೇ ತಮಗೆ? ಸರ್, ಇಲ್ಲಿ ನಮ್ಮ ಕೆವಿಕೆ ಸಂಪರ್ಕ, ಮತ್ತು ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ, ಏನಾದರೂ ನಾವು ಮಾಡ್ಬೋದಾ ನಿಜ ಸರ್, ಅವರು ನಮಗೇನು ಮಾಡಿದ್ರು ಅನ್ನೋದಕ್ಕೆ ನಾವು ಏನಾದರೂ ಮಾಡ್ಬೋದಾ ನಿಜ, ಈ ಅರ್ಶನ ಬೆಳೆಯೋದಕ್ಕೆ ಇನ್ನೇನು ಈಸಿ ಅನಿಸುತ್ತೆ. ಅದನ್ನು ನನಗಂತೂ ಅರ್ಶದ ಬಗ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಮಾಡ್ತೀನಿ. ಏನು ಕಲ್ತಿದ್ದೀರಾ, ಅದನ್ನು ಬೇರೆಯವ್ರಿಗೆ ಕಲಿಸ್ತಾನೂ ಇದ್ದೀರಾ? ಹ್ಞೂ ಸರ್, ಖಂಡಿತ. ಬಂದರೆ ಹೇಳ್ಕೊಡ್ತೀರಾ? ನಮ್ಮ ಸುತ್ತಮುತ್ತ ಎಲ್ಲ ಈಗ ಮಾಡ್ತಾಯಿದ್ದೀರಾ ಆಗಲೇ. ಅಂತಿಮವಾಗಿ ಏನಾದ್ರು ಹೇಳೋಕ್ಕಿದೆಯಾ ಮೋಹನ್ ಕುಮಾರ್ ಅವ್ರಿಗೆ? ಇಲ್ಲಿ ಏನು ಅಂತಂದರೆ, ಈಗ ಒಂದು ಅರಿಶಿಣದಲ್ಲಿ ಯಾಂತ್ರೀಕರಣ ಏನು ನಮ್ಮ ಬಳಕೆ ಬಂದಿದೆ, ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಅಡ್ವಾನ್ಸ್ಮೆಂಟ್ ಬಗ್ಗೆನೇ ನಾವು ಯೋಚನೆ ಮಾಡ್ತೀವಿ. ವಿಶ್ವವಿದ್ಯಾನಿಲಯ ಅದಕ್ಕೋಸ್ಕರನೇ ಕಾರ್ಯನಿರ್ವಹಿಸಿದೆ. ಬೆಳಿಬೇಕು ಅನ್ನೋ ಆಸೆ. ಪರವಾಗಿಲ್ಲ, ಈ ಆಲೋಚನೆಗಳೆಲ್ಲ ಹೆಂಗೆ ಬರುತ್ತೆ ಮಂಜುನಾಥ್ ಅವರೇ ತಮಗೆ? ಸರ್, ಇಲ್ಲಿ ನಮ್ಮ ಕೆವಿಕೆ ಸಂಪರ್ಕ, ಮತ್ತು ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ, ಏನಾದರೂ ನಾವು ಮಾಡ್ಬೋದಾ ನಿಜ ಸರ್, ಅವರು ನಮಗೇನು ಮಾಡಿದ್ರು ಅನ್ನೋದಕ್ಕೆ ನಾವು ಏನಾದರೂ ಮಾಡ್ಬೋದಾ ನಿಜ, ಈ ಅರ್ಶನ ಬೆಳೆಯೋದಕ್ಕೆ ಇನ್ನೇನು ಈಸಿ ಅನಿಸುತ್ತೆ. ಅದನ್ನು ನನಗಂತೂ ಅರ್ಶದ ಬಗ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಮಾಡ್ತೀನಿ. ಏನು ಕಲ್ತಿದ್ದೀರಾ, ಅದನ್ನು ಬೇರೆಯವ್ರಿಗೆ ಕಲಿಸ್ತಾನೂ ಇದ್ದೀರಾ? ಹ್ಞೂ ಸರ್, ಖಂಡಿತ. ಬಂದರೆ ಹೇಳ್ಕೊಡ್ತೀರಾ? ನಮ್ಮ ಸುತ್ತಮುತ್ತ ಎಲ್ಲ